ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ತೋಟಗಾರಿಕೆ ಹಾಗೂ ಹೂವಿನ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಹತ್ತೂರಿನ ಕೃಷಿಕ ಪಿ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊನ್ನಾಳಿ ತಾಲೂಕು ಹತ್ತೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ಪಿ ಸತೀಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತೋಟಗಾರಿಕೆ ಬೆಳೆಗಳು ಹಾಗೂ ಹೂವಿನ ಬೆಳೆಗಳನ್ನು ಬೆಳೀತಿದ್ದಾರೆ. ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದರೆ. ಸತೀಶ್ ಕುಮಾರ್ ಅವರ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಸತೀಶ್ ಕುಮಾರ್ ಅವರು, ಈ ಕೃಷಿ ಬದುಕು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು? ಸರ್, 2017 ಏಪ್ರಿಲ್ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಅಂದರೆ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಪ್ರಾರಂಭ ಮಾಡಿದ್ದೆ? ಹೌದು ಸರ್, 3-4 ವರ್ಷ ಆಯ್ತು ಅಷ್ಟೇ ಮಾಡಿ. ಮೊದಲು ಏನು ಮಾಡ್ತಾ ಇದ್ರಿ? ಸರ್, ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರು, ಬಾಷ್ ಕಂಪ್ನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೆ, ಸರ್ವಿಸ್ ಇಂಜಿನಿಯರ್ ಆಗಿದ್ದೆ ಸರ್. ಈಗ ಇಂಜಿನಿಯರ್ ಆದಂಥವ್ರು ಈ ಕೃಷಿ ಬದುಕಿಗೆ ಬಂದಿದ್ರೆ ಯಾಕೆ ಈ ಕೃಷಿ ಬದುಕಿಗೆ ಬರಬೇಕನ್ನಿಸ್ತು? ಸರ್, ಅಲ್ಲಿ ಮಾಡಿ ಸಾಕಾಯ್ತು ಇವಾಗ ಅಲ್ಲಿ. ಸೊ ಇರೋದು ಅಪ್ಪಂದು ಒಂದು ಕಾಲು ಎಕರೆ ಆಸ್ತಿ, ಅದಲ್ಲದೆ ಪ್ರೆಜರ್ ಜಾಸ್ತಿ ಕಂಪ್ನಿಗಳಲ್ಲಿ, ಬೆಂಗಳೂರಲ್ಲಿ ತುಂಬ ವಾತಾವರಣ ಎಲ್ಲ ಇದಾಗ್ತಾಯಿತ್ತು. ಹಂಗೆ ಊರ ಕಡೆ ಬಂದು ಕೃಷಿ ಬದುಕು ಮಾಡೋಣ ಅಂತ ಊರ ಕಡೆ ಬಂದಿದ್ದೆ ಸರ್. ಈಗ ನಾವು ಸಾಕಷ್ಟು ಜನ ರೈತರು ಮಾತಾಡ್ಸ್ಬೇಕಾದ್ರೆ ಈ ಕೃಷಿ ಬದುಕಲ್ಲಿ ಏನು ಲಾಭ ಇಲ್ಲ, ಬೆಳೆದಂಥ ಬೆಳೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ ಅಂದ್ಬಿಟ್ಟು ಸಾಕಷ್ಟು ಬೆಂಗಳೂರು ಕಡೆ ಫ್ಯಾಕ್ಟ್ರಿಗಳ ಕಡೆ ಹೋಗೋಂಥ ಯುವಕರೇ ಜಾಸ್ತಿ. ಅಂಥದ್ರಲ್ಲಿ ನೀವು ಇದ್ದಂಥ ಕೆಲಸನ ಬಿಟ್ಟು ಮತ್ತೆ ಈ ಕೃಷಿ ಬದುಕಿಗೆ ಬಂದಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ? ಸರ್, ಕರೆಕ್ಟಾಗಿ ಟೈಮ್ ಟು ಟೈಮ್ ಎಲ್ಲ ಮಾಡ್ಕೊಂಡು ಹೋದರೆ ತುಂಬ ಅನುಕೂಲವಾಗಿದೆ. ನೆಗ್ಲೆಕ್ಟ್ ಮಾಡಬಾರ್ದು, ಇವತ್ತು ಮಾಡೋದನ್ನ ಇವತ್ತೇ ಮಾಡಬೇಕು, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತಂದರೆ ಅದು ಹಾಳೆ. ಅವತ್ತಿಂದ ಅವತ್ತಿಗೆ ಮಾಡ್ಕೊಂಡು ಹೋದರೆ ಒಂದು ಸೈಡ್ ಸೆಚ್ಚು ಕಮ್ಮಿ ಮಾಡ್ಕೊಂಡು ಹೋದರೆ ಎಲ್ಲ ಅನುಕೂಲಕರವಾಗ ಇದೆ, ಯಾವುದು ಲಾಸ್ ಆಗಲ್ಲ. ಕೃಷಿ ಬೆಳೆಯಲ್ಲಿ ಏನು ಲಾಸ್ ಇಲ್ಲ, ಮಾಡಬೇಕು, ಕಷ್ಟಪಟ್ಟು ಮಾಡಬೇಕು, ಬಂದೇ ಬರುತ್ತೆ. ಜಮೀನು ಎಷ್ಟು ಎಕರೆ ಇದೆ? ಸರ್, ನಮ್ಮ 2.5 ಎಕರೆ ಇದೆ ಸರ್. 2.5 ಎಕರೆಯಲ್ಲಿ ನಾವು 1.5 ಎಕರೆಯಲ್ಲಿ ಬೋರ್ ಹೊಡ್ಸಿದ್ದೀವಿ. ಅದರಲ್ಲಿ ಅಡಿಕೆ 600, ಬಾಳೆ 1000, ಹೆಬ್ಬೆ 600, ತೆಂಗು 75, 150 ರಕ್ತ ಚಂದನ ಹಾಕೊಂಡಿದ್ದೀವಿ ಸರ್. ಈಗ ಅದರಲ್ಲಿ ನಮ್ಮದು ಹೆಬ್ಬೆವು 600 ಕಟಿಂಗ್ ಆಗಿದೆ, 3 ವರ್ಷಕ್ಕೆ ಕಟಿಂಗ್ ಮಾಡಿದ್ದೀವಿ, 1,17,000 ರೂಪಾಯಿಗೆ ಮಾರಿದ್ದೀವಿ. ಬಾಳೆ ಫಸ್ಟ್ ಬಿಡು 3.5 ಲಕ್ಷಕ್ಕೆ ಆಗಿದೆ ಸರ್. ಎಲ್ಲ 90 kg, ಎಲ್ಲ 70 above, ಎಲ್ಲ 70 kg ಮೇಲೆ 98 kg ಹೈಯೆಸ್ಟ್ ನಮ್ಮದು ಬಾಳೆಗೊನೆ ಬಂದಿರೋ ಒಂದು ಗೊನೆ. ಆಮೇಲೆ ನಾವು ಈಗ ಎರಡನೇ ಬೆಳೆ ಮಾಡ್ಕೊಂಡು ಎರಡನೇ ಬೆಳೆ ಮಾಡಿದಾಗ ಕರೋನಾ ಬಂದು ಎರಡನೇ ಬೆಳೆ ಏನು ಸಿಕ್ಕಿಲ್ಲ. ಫಸ್ಟ್ನೇ ಬೆಳೆ ಬಾಳೆಗೆ 88,000 ಇನ್ವೆಸ್ಟ್ ಮಾಡಿದ್ವಿ, 3,67,000 ಬೆಳೆ ಬೆಳೆದಿನಿ ಸರ್. ಇವಾಗ ಸದ್ಯಕ್ಕೆ ಅಡಿಕೆ ಈಗ ಫಲ ಸ್ಟಾರ್ಟ್ ಆಗಿದೆ 4ನೇ ವರ್ಷಕ್ಕೆ. ಈಗ ತೆಂಗು ಹೈಬ್ರಿಡ್ ಹಾಕಿದ್ವಿ, 2 ವರ್ಷ 4 ತಿಂಗಳಿಗೆ ಹಿಂಗಾರ್ ಕಿತ್ತಿತ್ತು, ಈಗ ಎಳ್ನೀರಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ನಾವು ಸಾಕಷ್ಟು ಜನ ರೈತರು ನೋಡ್ತಿರ್ತೀವಿ, ಏಕ ಬೆಳೆಗಳು ಹಾಕಿದ್ರೆ ಒಂದೇ ಥರ, ಈಗ 5 ಎಕರೆ 2 ಎಕರೆ 3 ಎಕರೆ ಪೂರ್ತಿ ಅಡಿಕೆ ಹಾಕೋದು, ಇಲ್ಲ ಬಾಳೆ ಹಾಕೋದು, ಇಲ್ಲ ತೆಂಗು ಹಾಕೋದು, ಈ ಥರ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಎಲ್ಲ ಮಿಶ್ರ ಬೆಳೆಗಳು ಬೆಳೀತಾ ಇದ್ರೆ ಯಾಕೆ ಈ ಥರ ಮಿಶ್ರ ಬೆಳೆಗಳು ಬೆಳಿಬೇಕನ್ನಿಸ್ತು? ಬರೀ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟೇ ಮಾಡಿದ್ದು, ಏನು ರಿಟರ್ನ್ಸ್ ನಮಗೆಲ್ಲೂ ಇಲ್ಲಿಂದನೂ ಇಲ್ಲ, ಯಾಕಂದರೆ ಕೆಲಸ ಬಿಟ್ಟು ಬಂದಿದ್ವಿ. ಒಂದು ಕಡೆಯಿಂದ ರಿಟರ್ನ್ಸ್ ಆಗಲಿ ಅಂತೇಳಿ ಫಸ್ಟ್ ಫಸ್ಟ್ ಹಾಕಿದ್ದು ಹೆಬ್ಬೆ. ನಾವು ಬಾಳೆ ಅಡಿಕೆ ಹಾಕೋ ಇಂಟ್ರೆಸ್ಟ್ ಇದ್ದರೆ ಯಾವಾಗ ಕೆಲಸ ಹೋಯಿತು, ಇದು ಹೆಬ್ಬೆ ಹಾಕ್ಬಿಟ್ಟು ಒಂದು 3 ತಿಂಗಳಿಗೆ ನಮಗೆ ಕೆಲಸದಿಂದ ತೆಗೆದ್ರು. ಅದಾದಮೇಲೆ ಬಂದು ಅಡಿಕೆ ಬಾಳೆ ಕುಂದಿರ್ಸಿದ್ದು ನಾವು, ಬಾಳೆ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದಕ್ಕೆ ಚೆನ್ನಾಗಿ ಇನ್ಕಮ್ ಆಯಿತು ನಮಗೆ, ಏನು ತೊಂದರೆ ಏನು ಆಗಲಿಲ್ಲ ಸರ್. ಈಗ ಪ್ರಾರಂಭದಲ್ಲಿ ಹೆಬ್ಬೇವು ನಾಟಿ ಮಾಡಿದ್ವಿ ಅಂತಂದ್ರೆ ಹೆಬ್ಬೇವು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಸರ್, ಅದರಿಂದ ಚೆನ್ನಾಗಿ ಇನ್ಕಮ್ ಇದೆ, 3 ವರ್ಷ 4 ವರ್ಷಕ್ಕೆ ಚೆನ್ನಾಗಿ ಕಟಿಂಗ್ ಬರುತ್ತೆ ಅಂತ ನಮ್ಮ ಮಾವರೊಬ್ಬರು ಹೇಳಿದರು. ಸೊ ಹಂಗಾಗಿ ಇರೋದು 1 ಎಕರೆ ಬೋರ್ ಹೊಡಿಸಿದ್ವಿ, ಹಂಗಾಗಿ ಹೆಬ್ಬೇವು ಹಾಕಿದ್ವಿ ನಾವು ಅಷ್ಟೇ. ಎಷ್ಟು ಹಾಕಿದ್ರಿ ಹೆಬ್ಬೇವು? ಸರ್, 600 ಹೆಬ್ಬೇವು, 10 ಮಾಡಿದ್ವಿ, 10 ಅಗಲ 10 ಉದ್ದ ಮಾಡಿದ್ವಿ. ಒಂದು ಹೆಬ್ಬೆ ನಡುವೆ 4 ಅಡಿಕೆ ಹಾಕಿದ್ವಿ, ಅಡಿಕೆ ಕೂಡ 10 ತಾಯಿನೇ ಮಾಡಿರೋದು. ಆದರೆ 2 ನಡುವೆ 5 ಅಡಿಗೆ ಒಂದು ಬಾಳೆ ಹಾಕಿದ್ವಿ. ಸೊ ಟೋಟಲ್ 1,000 ಬಾಳೆ ಕೂತ್ಕೊಂಡಿತ್ತು. ಹೆಬ್ಬೇವು ನಾಟಿ ಮಾಡಿದ್ಮೇಲೆ ಅದು ಕಟಾವಿಗೆ ಬರಬೇಕಂದ್ರೆ ಎಷ್ಟು ವರ್ಷ ಆರೈಕೆ ಮಾಡಬೇಕು? ಸರ್, ಕರೆಕ್ಟಾಗಿ ಮಾಡಿದರೆ 3-4 ವರ್ಷ ಖಂಡಿತವಾಗ್ಲೂ ಬರುತ್ತೆ. ಜಿನೇನಾಗಿ ಮಾಡಬೇಕು ಕೆಲಸ, ಕರೆಕ್ಟಾಗಿ ಗೊಬ್ಬರ ಕೊಟ್ಕೊಂಡು ಆ ತಿಂಗಳು ಸರಿ ಗೊಬ್ಬರ ಕೊಟ್ಟುಕೊಂಡು ನೀರು ಸಫಿಷಿಯೆಂಟಾಗಿ ಕೊಟ್ಟರೆ 3-4 ವರ್ಷಕ್ಕೆ ಖಂಡಿತವಾಗ್ಲೂ ಕಟಿಂಗ್ ಬರುತ್ತೆ. ನಮ್ದು ಸುಮಾರು 38 ಸುತ್ತಳತೆ ಬಂದಿತ್ತು 3 ವರ್ಷಕ್ಕೆ. 2017 ನವಂಬರ್ಲಿ ಇನ್ಸ್ಟಾಲ್ ಮಾಡಿದ್ದು ನಾವು, 2019 ನವಂಬರ್ಗೆ ನವಂಬರ್ ಡಿಸೆಂಬರ್ಲಿ ಕಟಿಂಗ್ ಮಾಡಿದ್ವಿ ಸರ್. ಅಂದರೆ ಹೆಬ್ಬೇವನ್ನ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಅಡಿಕೆಗಳನ್ನು ಬೆಳಿಬೋದು? ಬೆಳಿಬೋದು ಸರ್. ಅಂದರೆ ಅದೇ ಸರ್, ಇವಾಗ 10 ದಯ ಮಾಡಿಕೊಂಡು 4 ಅಡಿಕೆ ನಡುವೆ 1 ಹೆಬ್ಬೆ ಹಾಕೊಂಡ್ರೆ 4 ಮೂಲೆ ನೀವು ಯಾವ ಕಡೆ ಬೆಳೆಸ್ಕೊಂಡ್ರು ಅಡಿಕೆ ಗಿಡದ ಮೇಲೆ ಬೀಳಲ್ಲ. ಕರೆಕ್ಟಾಗಿ ರೆಗ್ಯುಲರಾಗಿ ಹರೆ ಸವರ್ತಾ ಇರಬೇಕು, ಹರೆ ಬಿಡಬಾರ್ದು. ಆದಷ್ಟು ಹರೆಗಳನ್ನ ಕೈ ಕಟ್ ಮಾಡ್ತಾ ಇದ್ರೆ ಯಾವ ಅಡಿಕೆ ಗಿಡಕ್ಕಾಗಲಿ ಯಾವ ಬೆಳೆಗಾಗಲಿ ಏನು ತೊಂದರೆ ಮಾಡಲ್ಲ. ಹೆಬ್ಬೇವದು ಅಂದರೆ ನೆರಳಾಗಿ ಇಳುವರಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಅಡಿಕೆಯಲ್ಲಿ? ಇಲ್ಲ ಸರ್, ಇಳುವರಿ ಕಮ್ಮಿ ಆಗಲ್ಲ, ಯಾಕಂದ್ರೆ ಇಳುವರಿ ಎಲ್ಲಿವರೆಗೆ ಇಟ್ಕೋಬೋದು? 3 ವರ್ಷದವರೆಗೂ. ಅಡಿಕೆ ಹಿಂಗಾರು ಕೇಳಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆದಷ್ಟು ಬೇಗ ಹೆಬ್ಬೇವನ್ನ ತೆಗೆದ್ಬಿಡ್ಬೇಕು. ಪ್ರಾಬ್ಲಮ್ ಏನಂತಂದ್ರೆ ಗಂಡು ತುಂಬ ಉದ್ದ ಹೋಗುತ್ತೆ, ಗಂಡು ದೂರ ಆಗುತ್ತೆ, ಇಳುವರಿ ಕಮ್ಮಿ ಆಗುತ್ತೆ ಅಂತಾರೆ. ಅದು ಸುಳ್ಳು, ಇಳುವರಿ ಏನು ಕಮ್ಮಿ ಆಗಲ್ಲ ಸರ್. ಗಂಡು ಮಾತ್ರ ದೂರ ಆಗುತ್ತೆ, ಆಮೇಲೆ ಅಡಿಕೆ ಮಧ್ಯದಲ್ಲಿ ಬಾಳೆ ಹಾಕ್ಬೇಕು ಅಂತ ಎಲ್ಲ ಯಾರು ನಿಮ್ಗೆ ತಿಳಿಸ್ಕೊಟ್ರು? ಸರ್, ಎಲ್ಲ ನಮ್ಮ ತಿಮ್ಮಗೌಡ್ರ ಅಂತ ಒಬ್ರು ಮಾವ ಇದ್ದಾರೆ, ಎಲ್ಲ ಅವರದೇ ಮಾರ್ಗದರ್ಶನ ನಮಗೆ ಸ್ಟಾರ್ಟಿಂಗ್ ಬಂದಾಗ ಏನೋ ಗೊತ್ತಿಲ್ಲ. ನಾವು ಯಾಕಂದ್ರೆ ನಾವು ಯಾವತ್ತೂ ಹೊಲಕ್ಕೆ ಕಾಲಿಟ್ಟವರಲ್ಲ, ನಮ್ಮೂರಲ್ಲಿ ಒಂದು ಹಬ್ಬ ಆಗುತ್ತೆ, ಹಬ್ಬಕ್ಕೆ ಬಂದು ಹೋದ್ರೆ ಮತ್ತಿರ್ಗ ಮುಂದೆ ವರ್ಷಕ್ಕೆ ನಾವು ಹಬ್ಬಕ್ಕೆ ಎಂಟ್ರಿ ಆಗೋದು. ಸೊ ಹಂಗಾಗಿ ಎಲ್ಲ ಮಾರ್ಗದರ್ಶನ ಮಾವರು, ಇವರು ಓಂಕಾರಪ್ಪರು ಮತ್ತು ನಾರಜಣ್ಣಮ್ಮ ಅಂತ ಒಬ್ಬರು ಇದ್ದಾರೆ ನಮ್ಮೂರಲ್ಲೇ, ಅವರೆಲ್ಲ ಅವ್ರ ಮಾರ್ಗದರ್ಶನದಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಈಗ ಅಡಿಕೆ ಫಸ್ಲಿಗೆ ಬರ್ತಲೋ ಎಬ್ಬೆವನ್ನು ತೆಗೆದು ಬಿಡ್ತೀರಾ? ಹಾಂ ಸರ್, ಅಡಿಕೆ ಫಸ್ಲು ಸ್ಟಾರ್ಟ್ ಆದ ತಕ್ಷಣ ಎಬ್ಬೆವನ್ನು ಕಟಿಂಗ್ ಮಾಡಿ ತೆಗೆದ್ಬಿಡ್ತೀವಿ. ಅದು ಎಷ್ಟಾದರೂ ಬರಲಿ, ನಾವು ಏನು ಅವರಿಗೆ ಯಾವ ಥರ ಮಾಡಿದ್ರು 18 inch ಮೇಲೆ ಇದ್ದರೆ ಮಾತ್ರ ಕಟಿಂಗ್ ಮಾಡ್ಕೊಂಡು, ಯಾರೋ ಮಂಗಳೂರವ್ರು ಒಬ್ಬರು ಬಂದರು 3 ವರ್ಷ ಬಿಟ್ಟನ್ನು, ಸೊ 10 inch ಮೇಲೆ ಏನು ಬರುತ್ತೋ ಎಲ್ಲ ಎಲ್ಲ ಒಂದೇ ರೇಟು, ಬಟ್ ಸೈಜ್ ಏನು ಡಿಫ್ರೆನ್ಸ್ ಮಾಡಲಿಲ್ಲ ಅವರು. ಎಲ್ಲ 3 ವರ್ಷ ಟನ್ ನಂಗೆ ಸುಮಾರು ಒಂದು 97 ಟನ್ ಆಯ್ತು ನಮ್ದು, 116,000 ರೂಪಾಯಿ ನಮಗೆ ಕೈ ಸಿಕ್ಕಿದೆ ಸರ್. ಅಂದರೆ ಎಬ್ಬೆ ಬೆಳೆದು ಲಾಭದಾಯಕ ಆಯಿತು ಅಂತೀರ? ಖಂಡಿತವಾಗ್ಲೂ ಲಾಭದಾಯಕ ಆಗಿದೆ, ಏನು ತೊಂದರೆ ಆಗಿಲ್ಲ ಸರ್. ನಾವು ಇದನ್ನು ತೋಟ ಇದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಂದಿದ್ವಿ, ಬರೀ 3 pounds ಸಸಿ ನಾವು ತಂದಿದ್ದು. ಅದಕ್ಕೆ 3 ವರ್ಷ ನಮಗೆ ಬೆಳೆದಿದ್ದಕ್ಕೆ ದುಡ್ಡು ಕೂಡ ಹಾಕಿದ್ರು, ವರ್ಷ 18,000 ರೂಪಾಯಿ ದುಡ್ಡು ಬಂದಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಅರಣ್ಯ ಇಲಾಖೆಯಿಂದ. ಈಗ ಅಡಿಕೆ ಸಸಿ ಎಲ್ಲಿಂದ ತಗೊಂಬಂದ್ರಿ, ಅದನ್ನ ಎಷ್ಟು ಅಡಿ ಅಂತರ ಕೊಟ್ಟು ನಾಟಿ ಮಾಡಿದ್ರಿ? ಸರ್, ನಾವು ಅಡಿಕೆ ತಂದಿದ್ದು ಶ್ರೀನಿವಾಸ್ ಅಂತೇಳಿ, ಇವಾಗ ಏನು ಅಮೃತ್ ನೋನಿ ಏನು ಮ್ಯಾನುಫ್ಯಾಕ್ಚರ್ ಇದಾರಲ್ಲ ಶ್ರೀನಿವಾಸ್ ಮೂರ್ತಿ ಅವರು, ಅವ್ರ ಹತ್ರ ತೊಗೊಂಬೋದು. ನಾವು ತಂದಾಗ ಬರೀ 10 rupees ಸಸಿ, ನಾನು ತಂದು 6 ತಿಂಗಳಿಗೆ 25-30 rupees ಆಯ್ತು. ನಾನು ಅಡಿಕೆ ಹಚ್ಚಿರೋ 10 feet ಆಗಲಿ 10 feet ಉದ್ದ ಒಂದೊಂದು ಅಡಿಕೆನು, ಟೋಟಲ್ 600 ಗಿಡ ಕೂತ್ಕೊಂಡಿದೆ ಸರ್. ಈಗ ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು? 2017 ಮಾಡಿದ್ದು ಅದನ್ನು, 2017 ನವೆಂಬರಲ್ಲೇ ಮಾಡಿದ್ದು ಅದನ್ನು. ಈಗ ಫಸಲು ಬಿಡ್ಲಿಕ್ಕೆ ಏನಾದರೂ ಪ್ರಾರಂಭ ಆಗಿದೆಯಾ? ಸರ್, ಫಸಲು ಅಂದರೆ ಈಗ ಒಂದೇ ಒಂದು ಗಿಡ ಕಿತ್ಕೊಂಡಿತ್ತು, ಸುಮಾರು ಒಂದು 22 kg ಬಂದಿದೆ, ಒಂದು ಮನೆ 22 kg ಬಂದಿದೆ, ಏನು ಲಾಸ್ ಆಗಿಲ್ಲ. ಗಿಡಗಳೆಲ್ಲ ತುಂಬ ಚೆನ್ನಾಗಿದಾವೆ? ಆ ಗಿಡ ಎಲ್ಲ ತುಂಬ ಹೆಲ್ತಿ ಆಗಿದೆ ಸರ್, ಏನಾಗಿಲ್ಲ, ಎಲ್ಲ ಬೈತಾ ಇದ್ರು, ಹೆಬ್ಬೆ ಹಾಕಿದ್ದಕ್ಕೆ ಎಲ್ಲರೂ ಬೈತಾ ಇದ್ರು, ಬಟ್ ಏನು ತಲೆ ಕೆಡ್ಸ್ಕೊಳ್ಳದೆ ನಾನು ಯಾರ್ದು ಕೇಳಿದೆ, ಹಾಕಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಒಂದು ವರ್ಷ ಅಥವಾ 2 ವರ್ಷಕ್ಕೆ ಫಸಲಿಗೆ ಬರೋ ಸಾಧ್ಯತೆ ಐತೆ? ಇವಾಗ 167 ಗಿಡ ಹಿಂಗಾರ ಕಿತ್ತಿದೆ ಸರ್, ನಂದು 600 ಗಿಡದಲ್ಲಿ 167 ಗಿಡ ಹಿಂಗಾರ ಕಿತ್ತಿದೆ. ಈಗ ನೋಡ್ಕೊಂಡ್ರೆ ಅಡಿಕೆಗೂ ಒಳ್ಳೆ ಬೆಲೆ ಇರೋದ್ರಿಂದ ಇದು ಲಾಭದಾಯಕ ಅಂತೀರ? ಸರ್, ಅಡಿಕೆ ಲಾಭದಾಯಕ 1 acre 2 acre ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಯಾಕಂದ್ರೆ ಇವತ್ತಿನ ಇದರಲ್ಲಿ ಗೊಬ್ಬರ, ಈ ಔಷಧಿ, ಇಡಿಮುಂಡಿಗೆ ರೋಗ, ಯಾವುದು ಕೇಳ್ದಿರೋ ರೋಗಗಳ ವಸ್ತಸ್ಥ ಬಂದಿದೆ ಇವಾಗ. ಆ ರೋಗಗಳು ಔಷಧಿ ಹೊಡಿಯೋದು ಅಷ್ಟೇ ಆಗುತ್ತೆ. ರೈತರು 10 acre ಅಡಿಕೆ ಮಾಡೋದು, ಅದರಲ್ಲಿ 5 acre ಲಾಸ್ ಆಗೋದು, 5 acre ಉಳಿಯೋದು, ಮತ್ತು ಏನು ಉಳಿಯೋಲ್ಲ. ಆದಷ್ಟು 1 acre 2 acre ಮಾಡಿಕೊಂಡ್ರೆ ಭಾಳ ಅನುಕೂಲ. ಯಾಕಂದರೆ ಸಗಣಿ ಗೊಬ್ಬರ ಮೇನು. ಈಗ ಸಗಣಿ ಗೊಬ್ಬರ ಬೇಕು ಅಂತೇಳಿ ಯಾರು ಆಕಳು ಕಟ್ಟಲ್ಲ ಸರ್, ಎಲ್ಲರೂ ಕೊಂಡು ತೊಗೊಳ್ಳೋದೆ. ಈಗ 5,000-6,000 rupees ಒಂದು ಲೋಡ್ ಆಗುತ್ತೆ ನಮ್ಮ ಹೊಲಕ್ಕೆ ಬಂದು ಬೀಳೋಕ್ಕೆ, ಮತ್ತು ಹಾಕ್ಸರಿಗೆ ಎಕ್ಸ್ಟ್ರಾ, ಟೋಟಲ್ 7,000 rupees ಒಂದು ಲೋಡಿಗೆ ಆಗುತ್ತೆ ಸರ್. 1 acre ಏನಿಲ್ಲ, ಕರೆಕ್ಟಾಗಿ 8-9 load ಬೇಕು. ಈಗ ಅಂದರೆ ನಾವು ಹೆಚ್ಚೆಚ್ಚು ಕೊಟ್ಟಿಗೆ ಗೊಬ್ಬರ ಕೊಡೋದು ಅನುಕೂಲ ಅಂತಾರೆ. ಸಾಕಷ್ಟು ಜನ ರೈತರು ರಾಸಾಯನಿಕ ಗೊಬ್ಬರ ಕೊಟ್ಟರು ಮಾತ್ರ ಇಳುವರಿ ಬರ್ಲಿಕ್ಕೆ ಸಾಧ್ಯ ಅಂತಾರೆ. ಸರ್, ರಾಸಾಯನಿಕ ಗೊಬ್ಬರ ಅವತ್ತಿನ ತುರ್ತಿಗೆ ಮಾತ್ರ, ಅವತ್ತಿಗೆ ಅವತ್ತು ಊಟ ಮಾಡಿದ್ವಿ ಮುಗೀತು, ಮತ್ತೆ ಮಾರನೇ ದಿವಸಕ್ಕೆ ಮತ್ತೆ ತಿರುಗ ಆಗಲ್ಲ. ಆದರೆ ಸಗಣಿ ಗೊಬ್ಬರ ಹಂಗಲ್ಲ, ನಿಧಾನಕ್ಕೋಗಿ ತಗೊಳ್ಳುತ್ತೆ, ಸಮಾಧಾನ ತಗೊಂಡು ಎಷ್ಟು ಇಳುವರಿ ಬೇಕೋ ಕರೆಕ್ಟಾಗಿ ಇಳುವರಿ ತಗೊಂಡು ಕೊಡುತ್ತೆ ಸರ್. ಕೊಟ್ಟಿಗೆ ಗೊಬ್ಬರನೆಲ್ಲ ನೀವೇ ಕೊಂಡು ಹೊಡಿತೀರಾ ಅಥವಾ ಏನಾದರೂ ಜಾನುವಾರುಗಳು ಸಾಕಾಣಿಕೆ ಮಾಡಿದ್ರಿ? ಇಲ್ಲ ಸರ್, ನಾನು ಕುರಿ ಫಾರ್ಮ್ ಮಾಡಿದ್ದೆ, ಸುಮಾರು ಒಂದು 30 ಕುರಿ ಸಾಕಿದ್ವಿ. ಆ ಕುರಿದು ಸಗಣಿನೂ ಹಾಕೊಂಡಿದ್ವಿ, ಮತ್ತು ಒಂದು ಈ ಸತಿ ಒಂದು 6 load ಗೊಬ್ಬರ ಕೊಂಡಿದ್ವಿ ಸರ್, ಸಗಣಿ ಗೊಬ್ಬರ. ಅಂದರೆ ಈ ಕೃಷಿ ಜೊತೆಗೆ ಕುರಿ ಸಾಕಾಣಿಕೆನೂ ಮಾಡ್ತೀರಾ? ಹೌದು ಸರ್, ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅಂದರೆ ಇವಾಗ ಮಾಡ್ತಾ ಇಲ್ಲ, ಅಂದರೆ ಈಗ ಹೂ ಹಾಕೊಂಡಿದ್ದೀವಿ, ಬೆಳಗ್ಗೆ 5-5:30 ಹೂವರೆಗೆ ಹೋಗ್ಬೇಕು, ಹಂಗಾಗಿ ಕುರಿನ ತೆಗೆದಿದ್ವಿ, ಈಗ ಸ್ಟಾಪ್ ಮಾಡಿದ್ವಿ. ಫಾರ್ಮ್ ಹಂಗೆ ಇದೆ, ಫಾರ್ಮ್ ಖಾಲಿ ಇದೆ ಸರ್. ಅಂದರೆ ಮುಂದೆ ಕುರಿ ಸಾಕಾಣಿಕೆ ಮಾಡೋ ಉದ್ದೇಶ ಇದೆ? ಇಲ್ಲ ಸರ್, ನನಗೆ ಇಂಟೆನ್ಷನ್ ಇದ್ದು ಹಂದಿ ಸಾಕಾಣಿಕೆ ಮಾಡಬೇಕಂತ. ಸ್ವಲ್ಪ ಊರಲ್ಲಿ ಸಮಸ್ಯೆ ಆಗಿರೋದಕ್ಕೆ ಹಂದಿ ಸಾಕಾಣಿಕೆ ಮಾಡಿದೆ. ಈ ಓಂಕಾರಪ್ಪರ ಮಾರ್ಗದರ್ಶನದ ಮೇಲೆ ಕುರಿನೇ ತಂದು ಸಾಕಿದ್ದು, ಫಸ್ಟಿಗೆ ಬಿಟ್ಟಿದ್ದೆ ಕುರಿಗಳು, ಫಸ್ಟ್ ಕೊಡಿಸಿದ್ದೆ ಇವರು ನಮಗೆ. ಅಂದರೆ ಈ ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಇವೆಲ್ಲ ಒಂದು ಲಾಭದಾಯಕ ಕೃಷಿ ಅಂತೀರ? ಸರ್, ಖಂಡಿತವಾಗ್ಲೂ ಆಗುತ್ತೆ. ಏನಂದರೆ ಕಷ್ಟಪಟ್ಟು ನಾವೇ ವಹಿಸ್ಕೊಂಡು ಮಾಡಬೇಕು, ಕೆಲಸಗಾರನಿಟ್ಟು ಅವ್ನು ಮಾಡ್ಕೋತಾನೆ, ನಾನೆಲ್ಲೋ ಕುತ್ಕೊಂಡು ಫೋನ್ ಹೊಡ್ಕೊಂಡು ಮಾಡ್ತೀನಿ ಅಂದರೆ ಅದು ಆಗದಿರಬೋದು. ನಾ ಅವ್ನು ಇಲ್ಲ ಅಂದ್ರೆ ನಾವು ಕೈ ಮುಟ್ಟಿ ಮಾಡೋ ಸಾಮರ್ಥ್ಯ ಇದ್ದರೆ ಖಂಡಿತವಾಗ್ಲೂ ಮಾಡಿ. ಕುರಿ ಸಾಕಾಣಿಕೆ ಆಗಲಿ, ಹಂದಿ ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಏನಾದರೂ ಅಷ್ಟೇ, ಇವಾಗ ಒಬ್ಬ ಕೆಲಸಗಾರ ಬರಲಿಲ್ಲ ಅಂದರೆ ನಾವು ನಿಂತು ಮಾಡಬೇಕು. ನಾಳೆ ಅವ್ನು ನೀರು ಬಿಡೋಕೆ ಬಂದಿಲ್ಲ, ಇಲ್ಲ ಸಗಣಿ ತೆಗೆಯೋಕೆ ಬಂದಿಲ್ಲ, ಅವನಿಗೇನು ಹುಷಾರಿಲ್ಲ ಅಂತಂದರೆ ಅವಾಗ ನಾವು ನಿಂತು ಮಾಡೋ ಕೆಪಾಸಿಟಿ ಇದ್ದರೆ ಖಂಡಿತವಾಗ್ಲೂ ಕೈ ಹಾಕ್ಬೋದು. ಇಲ್ಲ ಎಲ್ಲೋ ಕುಂತಿದ್ದು ಮಾಡಿಸಿ ಅಂದ್ರೆ ಅದಾಗಲ್ಲ. ಎಬ್ಬೇವು, ಅಡಿಕೆ, ಬಾಳೆ ಇವೆಲ್ಲ ಒಂದು ಲಾಭ ತಂದು ಕೊಡೋದ್ರಿಂದ ಹೆಚ್ಚು ಕೃಷಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಮಾಡಿದ್ರೆ? ಸರ್, ಮಾಡಿದ್ರೆ ಯಾವುದೂ ತೊಂದರೆ ಇಲ್ಲ ಸರ್, ಎಲ್ಲಾನು ಅನುಕೂಲನೇ. ಕಷ್ಟಪಟ್ಟು ಶ್ರಮ ವಹಿಸಿ ಮಾಡಿದ್ರೆ ಖಂಡಿತ ಲಾಭದಾಯಕ ಬರುತ್ತೆ. ಬಾಳೆ ಯಾವ ರೀತಿ ಲಾಭ ತಂದು ಕೊಡ್ತು ನಿಮಗೆ? ಸರ್, ನಾವು ಬಾಳೆ ಹಾಕಿದ್ದು G9 ಪೂರ್ತಿ, ನಾವು ಶಿವಮೊಗ್ಗ ಗೌರ್ಮೆಂಟ್ ಕಾಲೇಜಿಂದನೇ ತಂದಿದ್ದು. ನಾವು 10 rupees ಒಂದು ಸಸಿ ಹಂಗೆ ಬಿದ್ದಿತ್ತು ನಮಗೆ. ಸುಮಾರು ಅವ್ರು ಹೇಳಿದಂಗೆ ತಿಂಗಳ ನಾವು ಗೊಬ್ಬರ ಹಾಕು, ಪ್ರತಿ ತಿಂಗಳು 50 grams ಹಿಡಿದು ನಾವು ಕಟಿಂಗ್ ಅಷ್ಟರಲ್ಲಿ 8th-8th ಹಿಂಗಾರು ಹೊಡಿತು. ಅಲ್ಲಿವರೆಗೂ 1.5 kg ಒಂದೊಂದು ಗಿಡಕ್ಕೆ ಗೊಬ್ಬರ ಹಾಕ್ಕೊಂಡು ಬಂದಿದ್ವಿ, ಒಳ್ಳೆ ಇಳುವರಿ ಬಂತು ಸರ್ ನಮಗೆ. ಮತ್ತು ಈ ಗ್ರೀನ್ ಪ್ಲಾನೆಟ್ ಅಂತೇಳಿ ಒಬ್ಬರು ಆರ್ಗ್ಯಾನಿಕ್ ಔಷಧಿ ಕೊಟ್ಟಿದ್ರು, ಅಂದರೆ ಬಾಳೆ ಶೈನಿಂಗ್ ಬರೋದಕ್ಕೆ. ನಮಗೇನು ಹೇಳಿ, ನಾಟಿ ಔಷಧಿಯಿಂದ ಹಾಲು ಆ ಔಷಧಿ ಜೊತೆ ಮಿಕ್ಸ್ ಮಾಡಿ, ನಾಟಿ ಹಸುವಿನ ಹಾಲು ಜೊತೆಗೆ ಮಿಕ್ಸ್ ಮಾಡಿ ಔಷಧಿ ಹೊಡೆದ್ರೆ ಬಾಳೆ ಒಳ್ಳೆ ಶೈನಿಂಗ್ ಬರುತ್ತೆ, ಒಳ್ಳೆ ಸೈಜ್ ಬರುತ್ತೆ ಅಂತ ಹೇಳಿದ್ರು. ಒಳ್ಳೆ ತೂಕನೂ ಬಂತು, ಒಳ್ಳೆ ಸೈಜು ಬಂತು ಸರ್ ನಮಗೆ. ಈ ಕೃಷಿ ಜೊತೆ ಸೊ ನಮಗೆ ಬೇರೆ ಏನು ಇಲ್ಲ, ಇನ್ಕಮ್ ಡೈಲಿ ಇನ್ಕಮ್ಗೋಸ್ಕರ ಗುಲಾಬಿ ಸುಗಂಧರಾಜ ಹಾಕೊಂಡಿವಿ ಸರ್ ಅಷ್ಟೇ. ಈಗ ವಾರದ ಪೇಮೆಂಟ್ ನಮಗೆ ಗುಲಾಬಿ ಆಗಲಿ ಸುಗಂಧರಾಜ ಆಗಲಿ ವಾರ ವಾರ ಪೇಮೆಂಟ್ ಬರ್ತಾ ಇದೆ, ನಡೆಯುತ್ತೆ, ಜೀವನ ನಡೆಯುತ್ತೆ. ಈಗ ಸದ್ಯಕ್ಕೆ ಅಡಿಕೆ ಬರೋಕ್ಕೆ ಬಾಳೆ ಇತ್ತು, ಬಾಳೆದು ದುಡ್ಡು ಬಂತು, ಆ ದುಡ್ಡಲ್ಲೇ ಕುರಿ ಫಾರ್ಮ್ ಮಾಡ್ಕೊಂಡಿದ್ದು, ಆ ದುಡ್ಡಲ್ಲೇ ಕುರಿ ತಂದ್ವಿ, ಎರಡನೇ ಬೀಡಿ ಏನೂ ಬರಲಿಲ್ಲ. ಹಂಗಾಗಿ ಡೈಲಿ ಜೀವನಕ್ಕೆ ಆಧಾರ ಆಗಲಿ ಅಂತೇಳಿ ಗುಲಾಬಿ ಸುಗಂಧರಾಜ ಹಾಕೊಂಡಿದ್ದೀವಿ ಸರ್. ಈ ಗುಲಾಬಿ ಸುಗಂಧರಾಜ ಸಸಿಗಳೆಲ್ಲಿಂದ ತಗೊಂಡ್ರೆ? ಸುಗಂಧರಾಜ ಇಲ್ಲೇ ಪುರ್ತಗೆರೆಯಲ್ಲಿ ಮಣ್ಣಾರು ಕೊಡಿಸಿದ್ರು. ಸುಗಂಧರಾಜ ಗುಲಾಬಿ ನಾವು ತಮಿಳ್ನಾಡು ನಾವೇ ಹೋಗಿ ತೊಗೊಂಬಂದ್ವಿ. ನಮ್ಮ ಪಕ್ಕದಲ್ಲಿ ಯಾಕಂದರೆ ತಂದುಕೊಟ್ಟಿದ್ದು ಇನ್ಸ್ಟಾ ಇದು ಹಾಕಿದ್ರು, ಅದು ತಮಿಳ್ನಾಡಿಂದಲೇ ಯಾರೋ ಬಂದು ಇಳಿಸಿದ್ರು. ಬಟ್ ಅದರಲ್ಲಿ ಬಟನ್ ರೋಸ್ಗಿಂತ ಡಚ್ ರೋಸ್ ಜಾಸ್ತಿ ಬಂತು. ಅಂದರೆ 600 ಗಿಡದಲ್ಲಿ 290 ಗಿಡ 300 ಗಿಡ ಬರೀ ಮಿಕ್ಸೇ ಬಂತು. ಹಂಗಾಗಿ ಅವ್ರಿಗೆ ಲಾಸ್ ಆಯಿತು. ಹಂಗಾಗಿ ನಾವೇ ಡೈರೆಕ್ಟಾಗಿ ಖುದ್ದಾಗಿ ಹೋಗಿ 2 ತೊಗೊಂಬಂದ್ವಿ. ನಾವು 1,000 ಗಿಡ ನಾವೇ ಇದು ತಮಿಳ್ನಾಡಿಗೆ ಹೋಗಿ ತೊಗೊಂಬಂದ್ವಿ ಸರ್. ಈ ಗುಲಾಬಿ ಸುಗಂಧರಾಜ ಹೂವು ನಾಟಿ ಮಾಡೋಕ್ಕಿಂತ ಮುಂಚೆ ಭೂಮಿಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಸರ್? ಭೂಮಿ ನಾವು ಗುಲಾಬಿ ಮಾತ್ರ 6 ಅಡಿ ದಯ ಮಾಡಿಕೊಂಡ್ರೆ ತುಂಬ ಅನುಕೂಲ. ಗಿಡ ಹಚ್ಬೇಕಾದ್ರೆ ಗಿಡದಿಂದ ಗಿಡಕ್ಕೆ 3 ಅಂತರ ಇದ್ದರೆ ಗಿಡ ಕಂಕೊಡೋಕ್ಕೆ ಚೆನ್ನಾಗಿ ಗಾಳಿ ಆಡೋಕ್ಕೆ ಚೆನ್ನಾಗಾಗುತ್ತೆ. ಆಮೇಲೆ ಸೆಂಟ್ರಲ್ಲಿ ನೀವು ಕಳೆ ತೆಗೆಸಿದಿರಲ್ಲ, ಈ ಹುಲ್ಲೋಡೆ ಮಿಷಿನಲ್ಲಿ ಇದು ರೋಟ್ರಿ ಹೊಡ್ಕೋಬೋದು, ಇಲ್ಲ ಹುಲ್ಲೋಡೆ ಮಿಷಿನಲ್ಲಿ ಗ್ರಾಸ್ನ ಕಟ್ ಮಾಡಿದ್ರೆ ಸಾಕು. ಇಲ್ಲಾಂದ್ರೆ ನಮ್ಮದು ಟ್ರಿಲ್ಲರ್ ಇದೆ, 9 HP ಟ್ರಿಲ್ಲರ್ ಇದೆ. ಆ ಟ್ರಿಲ್ಲರ್ ಹೊಡೆಯೋಕ್ಕೆ ಆ ಲೆವೆಲ್ಗೆ ಗುಲಾಬಿ ರೆಡಿ ಮಾಡ್ಕೊಂಡು ಇನ್ನು ಸುಗಂಧರಾಜನ 3 ಅಡಿ 10 ಇಂಚ್ ಸಾಲು ಮಾಡ್ಕೊಂಡಿದ್ದೀವಿ. ಒಂದೊಂದು ಬೆಡ್ ಮಾಡ್ಕೊಂಡಿದ್ವಿ ಸುಗಂಧರಾಜಕ್ಕೂ. ನಾವು ನೀರು ಬಂದ್ರೂ ಗಿಡಕ್ಕೆ ಏನು ಹಾನಿ ಶೀತ ಆಗದೇ ಇರೋಂಗೆ ಬೆಡ್ ಮಾಡ್ಕೊಂಡು ಬೆಳೀತಾ ಇದ್ದೀವಿ ಸರ್. ಅದರಲ್ಲೂ ನಮ್ಮದು ಟ್ರಿಲ್ಲರ್ನ ನಾವು 3 ಅಡಿಗೆ ರೋಟ್ರಿ ಮಾಡ್ಕೊಂಡಿದ್ದೀನಿ. ಆ ರೋಟ್ರಿ ಹೊಡ್ಕೊಂಡು ತಿಂಗಳು ಸರ್ ರೋಟ್ರಿ ಹೊಡ್ಕೊಂಡು ಕಳೆ ಕಮ್ಮಿ, ಕಳೆ ಅಂದರೆ ಕೂಲಿಯರ್ ಕೆಲಸ ಸ್ವಲ್ಪ ಕಡಿಮೆ, ಅದರಲ್ಲೇ ಮಾಡ್ಕೊಂಡಿದ್ದೀವಿ ಸರ್. ಈ ಹೂವಿನ ಗಿಡ ನಾಟಿ ಮಾಡಿದ್ಮೇಲೆ ಈ ಹೂವು ಬಿಡ್ಲಿಕ್ಕೆ ಪ್ರಾರಂಭ ಮಾಡಬೇಕಂದ್ರೆ ಎಷ್ಟು ತಿಂಗಳು ಆರೈಕೆ ಮಾಡಬೇಕು ಸರ್? ಗುಲಾಬಿ 3 ಅಲ್ಲಿಂದನೇ ಬಿಟ್ಟಿರುತ್ತೆ ಗುಲಾಬಿ. ಬಟ್ ಏನಂದ್ರೆ ನೀವು ಆದಷ್ಟು ಮಗ್ಗು ಹೂವನ್ನೆಲ್ಲ ಚೂಟು ಚೂಟು ತೆಗೆದ್ರೆ ಅರೆ ಕಂಕಳು ಚೆನ್ನಾಗಿ ಹೊಡೆಯುತ್ತೆ. ಆಮೇಲೆ ಸುಗಂಧರಾಜ 3 ಸ್ಟಾರ್ಟ್ ಆಗುತ್ತೆ ಸರ್. ಗಡ್ಡೆ ಕೆಲವರು ನಾಟಿ ಮಾಡ್ತಾರೆ, ನಾಟಿ ಮಾಡೋದಕ್ಕಿಂತ ನೇಗಿಲ್ ಸಾಲು ಹೊಡೆದ್ಬಿಟ್ಟು ಮಾಮೂಲಿ ಮೆಕ್ಕೆಜೋಳ ಬಿತ್ತನೆ ಮಾಡ್ದಂಗೆ ಮಾಡಿ ಕೋಲ್ಡ್ ಹೊಡೆದು ಮುಚ್ಚಿಬಿಟ್ರೆ ಭಾಳ ಚೆನ್ನಾಗಿ ಬರುತ್ತೆ ಸರ್. ಈಗ ಸಾಕಷ್ಟು ಜನ ರೈತರು ಈ ಕನಕಾಂಬ್ರ, ಮಲ್ಲಿಗೆ, ಸೇವಂತಿಗೆ ಈ ಥರ ಬೇರೆ ಬೇರೆ ಹೂವಿನ ತಳಿಗಳು ಬೆಳೀತಾರೆ, ಅಂಥದ್ರಲ್ಲಿ ನೀವು ಇದನ್ನ ಬೆಳೀತಾ ಇದ್ರೆ ಇದು ಲಾಭದಾಯಕ ಅಂತೀರ ಸರ್? ಖಂಡಿತ ಇದು ಲಾಭದಾಯಕ. ಬಟ್ ಸುಗಂಧರಾಜ ಗುಲಾಬಿ ಇರೋದು ಭಾಳ ಈಸಿ, ಯಾಕಂದರೆ ನಾವು 8:30 ಬಸ್ಸಿಗೆ ಇಟ್ಟರೆ 10 ಬಸ್ಸಿಗೆ ದಾವಣಗೆರೆ ಬರೋದು. ಎಷ್ಟು ಬೇಗ ಮಾರ್ಕೆಟಿಗೆ ಹೂ ಬರುತ್ತೋ ಅಷ್ಟು ರೇಟ್ ಚೆನ್ನಾಗಿ ಸಿಗುತ್ತೆ. ಈಗ ಕನಕಾಂಬ್ರ ಆಗಲಿ ಮಲ್ಲಿಗೆ ಆಗಲಿ ಒಂದು ದಿವಸ ಮುಂಚೆ ಮಗ್ಗ ಅರಿಬೋದು, ಬಟ್ ಸುಗಂಧರಾಜ ಗುಲಾಬಿ ಏನಿದೆ ಅವತ್ತಿಂದ ಅವತ್ತೇ ಕಳಿಸ್ಬಿಡ್ಬೋದು. ಹಂಗಾಗಿ ಇದು ಏನಾದರೂ ಸಾಕಷ್ಟು ಜನ ಕೂಲರ್ ಬೇಡುತ್ತಾ ಈ ಕೃಷಿ ಸರ್? ನಾವು ಕೈ ಮುಟ್ಟು ಮಾಡಿದ್ರೆ ಕೂಲರ್ ಕೇಳಲ್ಲ. ಇಲ್ಲ, ನನ್ನ ಕೈಯಲ್ಲಿ ಏನು ಮಾಡ್ಕೋಲ್ಲ, ನಿಂತಿದ್ದು ಮಾಡಿಸಿ ಕೂಲಿ ಕೇಳುತ್ತೆ ಸರ್. ಗುಲಾಬಿ ಮತ್ತು ಸುಗಂಧರಾಜ ಎಲ್ಲಿ ಮಾರಾಟ ಮಾಡ್ತಾರೆ? ದಾವಣಗೆರೆಯಲ್ಲಿ ಮಾತ್ರ ಬೇರೆ ಕಡೆ ಕಳಿಸ್ತಾರೆ? ಇಲ್ಲ ಸರ್, ಗುಲಾಬಿ ನಾವು ಸುಗಂಧರಾಜ ಇಲ್ಲೇ ತಿಪ್ಪೇಸ್ವಾಮಿ ಗುಲಾಬಿ ಅಂತ ದಾವಣಗೆರೆಯಲ್ಲಿದೆ, ಅವ್ರಿಗೆ ಕಳಿಸ್ತೀವಿ, ಬೇರೆ ಯಾರಿಗೂ ಕಳಿಸಲ್ಲ ಸರ್. ಏನು ರೇಟ್ ಸಿಗ್ತಾ ಇದೆ ಸರ್? ಮಾರ್ಕೆಟ್ ರೇಟ್ ಅವತ್ತಿನ ರೇಟ್ ನಾವು ಫಿಕ್ಸ್ ರೇಟ್ ಮಾಡ್ಕೊಂಡಿಲ್ಲ. ಹೊನ್ನಾಳಿಯಲ್ಲ ನಮ್ಮ ಲೋಕಲ್ಲೆಲ್ಲ ಗುಲಾಬಿ 90 ಇದೆ, ಸುಗಂಧರಾಜ 75 ಇದೆ. ನಾವು ಇಲ್ಲಿ ಮಾರ್ಕೆಟ್ ರೇಟ್ ಕಳಿಸ್ತೀವಿ, 100 ಆಗ್ಬೋದು, 20 ಆಗ್ಬೋದು, 50 ಆಗ್ಬೋದು, 300 ಆಗ್ಬೋದು, ಇಷ್ಟೇ ರೇಟು ಅಂತ ಏನು ಫಿಕ್ಸ್ ಇಲ್ಲ ಸರ್ ಈಗ. ಬಟ್ ಈಗ ಕೊಟ್ಟು 3 ಕಮ್ಮಿ ಏನಾಗಿಲ್ಲ, ಅಲ್ಲಿ ಲೋಕಲ್ ಮಾರ್ಕೆಟಿಗಿಂತ ಇನ್ನೂ 600-700 ರೂಪಾಯಿ ಜಾಸ್ತಿಲೇ ಇದ್ದೀನಿ. ಪ್ರತಿ ದಿವಸ ಎಷ್ಟು KG ಹೂ ಸಿಗುತ್ತೆ ಸರ್? ಇವಾಗ ಡೈಲಿ ಹರಿಯಲ್ಲ, ಒಂದು ದಿವಸ ಗುಲಾಬಿ ಹರಿತಾಯಿದ್ವಿ. ಈಗ 3 3.5 KG ತಂದು ನಿಲ್ಲಿಸಿದ್ದೀನಿ ಸರ್. ಇವಾಗ 5 KG ಬಂದಿತ್ತು, ಈ ದೊಡ್ಡ ಮಳೆ ಏನು ಬಂತಲ್ಲ ಅವಾಗೆಲ್ಲ ಸ್ವಲ್ಪ ನೀರು ನಿಂತು ಶೀತಾಂಶಕ್ಕೆ ಸ್ವಲ್ಪ ಡೌನ್ ಆಗಿದೆ. ಗಿಡ ಏನು ಸಾಯಲ್ಲ ಗುಲಾಬಿಯಲ್ಲಿ, ಏನು ಪ್ಲಸ್ ಪಾಯಿಂಟ್ ಅಂದರೆ ಗಿಡ ಸಾಯಲ್ಲ, ಎಲೆ ಉದುರುತ್ತೆ ಮತ್ತು ಹೊಸ ಚಿಗುರು ಬರುತ್ತೆ, ಅದೊಂದೇ ಪ್ಲಸ್ ಪಾಯಿಂಟು. ಸುಗಂಧರಾಜದಲ್ಲಿ ಶೀತ ಆಯಿತು ಅಂತಂದರೆ ಕೊಳೆ ರೋಗ ಆಗುತ್ತೆ, ಇಮಿಡಿಯೇಟಾಗಿ ಔಷಧಿ ಹೊಡಬೇಕು ಸರ್. ಲೇಟ್ ಆದರೆ ಗಡ್ಡೆ ಸಾಯುತ್ತೆ, ಮತ್ತು ಹೊಸ ಗಡ್ಡೆ ಬರೋಕ್ಕೆ ಮತ್ತೆ 3 ತೊಗೊಳ್ಳೋ ಟೈಮ್. ಗುಲಾಬಿ ಸುಗಂಧರಾಜ ಇವೆಲ್ಲ ಈ ಹಬ್ಬದ ಸಂದರ್ಭದಲ್ಲಿ ಒಳ್ಳೆ ಬೆಲೆ ಸಿಗುತ್ತಾ ಸರ್? ನಮಗೆ ಈಗ ಇದರಲ್ಲಿ ದಸರಾದಲ್ಲಿ 320-380 ಮಟ್ಟ ಸಿಕ್ಕಿದೆ. ದೀಪಾವಳಿ ಹಬ್ಬದಲ್ಲಿ ಮಳೆ ಬಂತು, ಅವತ್ತೆ ದೀಪಾವಳಿ ಇನ್ನೊಂದು ಸಲ ಮಳೆ ಬಂದಿರೋದ್ರಿಂದ ನಮಗೆ 220-230 ರೂಪಾಯಿವರೆಗೂ ರೇಟ್ ಸಿಕ್ಕಿದೆ ಸರ್. ಅಂದರೆ ರೇಟ್ ಕಡಿಮೆ ಆದರೆ ಲಾಸ್ ಆಗೋ ಸಾಧ್ಯತೆ ಇರುತ್ತೆ ಇದರಲ್ಲಿ ಸರ್? ಇದರಲ್ಲಿ ಲಾಸ್ ಆಗೋದೇನಿಲ್ಲ ಸರ್. ಇವಾಗ ಬರೀ ಗುಲಾಬಿ ಒಂದೇ ಪರ್ಟಿಕ್ಯುಲರ್ ಮಾಡ್ಕೊಂಡ್ರೆ ಲಾಸ್ ಆಗುತ್ತೆ ಸರ್. ಈಗ ಸುಗಂಧರಾಜ ಗುಲಾಬಿ ಅಂದರೆ ಈಗ ಅವ್ರು ಎಕರೆಗಟ್ಟಲೆ ಮಾಡೋದು ಬೇಡ, 10 ಗುಂಟೆ ಮಾಡ್ಕೊಂಡ್ರು ಗುಲಾಬಿ ಖರ್ಚು ಸುಗಂಧರಾಜ ತೆಗೆಯುತ್ತೆ, ಸುಗಂಧರಾಜ ಖರ್ಚು ಗುಲಾಬಿ ತೆಗೆಯುತ್ತೆ ಸರ್. ಯಾವುದೋ ಒಂದರೂ ಉಳಿದೇ ಉಳಿಯುತ್ತೆ, ಯಾವುದೂ ಲಾಸ್ ಆಗಲ್ಲ. ಆಮೇಲೆ ಸ್ವಲ್ಪದಷ್ಟು 100 ಡಚ್ ಗಿಡ ಹಾಕ್ಕೊಂಡ್ರೆ ಸಿಂಗಲ್ ಪೀಸ್ ಹೂ ಸರ್, ಅದು ಹೆಣ್ಮಕ್ಳು ಜಡೆ ಮುಟ್ಕೊಳ್ಳೋದು, ಅದು ನಮ್ಮ ಹತ್ರ 2 ಒಂದು ತಗೋತಾರೆ, ಅವ್ರು ಎಷ್ಟಕ್ಕಾದ ಮಾಡ್ಕೊಳ್ಳಿ. ಅಂಥದ್ದೊಂದು 50-60 ಗಿಡ ಹಾಕ್ಕೊಂಡ್ರೆ ಅದು ಅನುಕೂಲ ಆಗುತ್ತೆ ಸರ್. ಆ ಗಿಡಗಳನ್ನ ಬೆಳಬೇಕನ್ನೋ ಉದ್ದೇಶ ಇದೆಯಾ ಸರ್? ಆ 100 ಗಿಡ ಹಾಕಿದ್ದೀವಿ ಸರ್. ನಾವು ಡಚ್ 100 ಗಿಡ ಹಾಕಿದ್ದೀವಿ, ಡೈಲಿ 60-70 ಪೀಸ್ ಡೈಲಿ ಹರಿತಾ ಇದೀವಿ. ನೀವು ಈಗ ಬೆಳೀತಿರೋ ಗುಲಾಬಿಗೂ ಈ ಡಚ್ಗೂ ಏನು ವ್ಯತ್ಯಾಸ ಸರ್? ಡಚ್ಚು ಸಿಂಗಲು, ಈಗ ಮೆರಬುಲ್ ಬಂದು ಬಟನ್ ರೋಸು ಮಾಲೆಗೆಲ್ಲ ಮಾಲೆಗೆ ಹಾಕೋವಂಥ ಹೂವು, ಅದು ಡಚ್ಚು ಈ ಹೆಣ್ಮಕ್ಳು ಆಸೆ ಪಟ್ಟು ಮುಡ್ಕೊಳ್ಳೋಂಥ ರೋಸು, ಹಂಗಾಗಿ ಅದನ್ನು ನಾವು 2 ಪೀಸ್ ಅಂತ ಕೊಡ್ತಾ ಇದ್ದೀವಿ ಸರ್. ಇದು ಡಚ್ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಬೇರೆ ಕಡೆನೇ ಮಾರ್ಕೆಟ್ ಮಾಡಿದ್ರೆ ಹೆಚ್ಚು ಲಾಭ ಬರೋ ಸಾಧ್ಯತೆ ಇರುತ್ತೆ ಅಂತ ರೈತರು? ಖಂಡಿತವಾಗಲಿದೆ ಸರ್. ದಾವಣಗೆರೆ ಇದೆ, ಶಿವಮೊಗ್ಗ ಇದೆ, ಶಿಕಾರಿಪುರ ಇದೆ, ನಮ್ಮ ಲೋಕಲ್ ಹೇಳ್ತಾರೆ. ಅದು ಬೇರೆ ಬೇರೆ ಕಡೆ ಹೋಗುತ್ತೆ, ಯಾಕಂದರೆ ಇದು 2 ಬತ್ತಲ್ಲ, ಚೆನ್ನಾಗಿರುತ್ತೆ, ಏನು ತೊಂದರೆ ಆಗಲ್ಲ, ಚೆನ್ನಾಗಿ ಬೆಳಿಬೋದು ಸರ್. ಈ ಗುಲಾಬಿ ಮತ್ತು ನೆಲ ಚೇಂಜ್ ಮಾಡ್ತಾ ಇರ್ಬೇಕು. ನೆಲ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಬರುತ್ತೆ, ಇಲ್ಲ ಅಂತಂದ್ರೆ ಬೀಕ್ಲಾಗುತ್ತೆ. ಬರುತ್ತೆ ಬಟ್ ಬೀಕ್ಲು ಸಣ್ಣ ಸಣ್ಣ ಹೂ ಬರುತ್ತೆ, ತೂಕ ಬರಲ್ಲ, ಇಳುವರಿ ಬರಲ್ಲ. ಈ ಹೂವಿನ ಇಳುವರಿ ಚೆನ್ನಾಗಿ ಬರಬೇಕಂದ್ರೆ ಅದರಲ್ಲೆಲ್ಲ ಯಾವ ರೀತಿ ಪೋಷಕಾಂಶಗಳು ಕೊಟ್ಟು ಯಾವ ರೀತಿ ಆರೈಕೆ ಮಾಡ್ತಾರೆ ಸರ್? ಆದಷ್ಟು ಸಗಣಿ ಗೊಬ್ಬರ, ಬೇವಿನ ಹಿಂಡಿ, ಆಮೇಲೆ ಹೊಂಗೆ ಹಿಂಡಿ, ಕೊಟ್ಟೆ ಮೇಂಟೈನ್ ಮಾಡ್ಬೇಕು ಸರ್. ನಾವು ಮತ್ತೀಗ ಸ್ವಲ್ಪ ಹುಳದ ಬಾಧೆ ಇವಾಗ ಸ್ಟಾರ್ಟ್ ಆಗಿದೆ, ಕಂಬಳಿ ಹುಳ, ಪುಂಡಿ ಹುಳ ಬೆಳೆಯೋದು, ಆ ಥರ ಹುಳ ಈಗ ಸ್ಟಾರ್ಟ್, ಅದಕ್ಕೆ ಮಾತ್ರ ಕೆಮಿಕಲ್ ಯೂಸ್ ಮಾಡಲೇಬೇಕು, ಆರ್ಗ್ಯಾನಿಕ್ ಆಗಲಿ ಇದಾಗಲಿ ಏನು ವರ್ಕ್ ಆಗಲ್ಲ ಸರ್. ಅಂದರೆ ಇದಕ್ಕೂ ಕೀಟ ರೋಗಗಳು ಬರೋ ಸಾಧ್ಯತೆ ಇದೆ ಅಂತ? ತುಂಬ ಇದೆ ಸರ್. ಕಂಬಳಿ ಹುಳ ತುಂಬ, ಅಂದರೆ ಅಕ್ಕಪಕ್ಕ ತಗರಿ ಯಾರಾದರೂ ಬೆಳೆದಿದ್ರೆ ಅದರಿಂದ ಬರೋ ಸಾಧ್ಯತೆ ಭಾಳ ಇದೆ ಸರ್. ಈ ಥರ ರೋಗ ಬಂದಾಗ ಅದು ನಿರ್ವಹಣೆ ಮಾಡಲಂದ್ರೆ ಇಳುವರಿ ಕಡಿಮೆ ಆಗುತ್ತಾ? ಇಳುವರಿ ಕಮ್ಮಿ ಆಗುತ್ತೆ ಸರ್. ಹುಳ ಏನು ಮಾಡುತ್ತೆ ಅಂದರೆ ಒಂದು ಮೊಟ್ಟೆ ಹಾಕಿದರೆ ಅದು ಒಂದು ಹುಳ ಒಂದು ಹತ್ತು ಹುಳ ಮಾಡುತ್ತೆ. ಇಮಿಡಿಯೇಟಾಗಿ ಒಂದು ಹತ್ತತ್ತು ಹುಳ ಒಂದೊಂದು ಹೂ ತಿಂಕೊಂಡ್ರೆ ಡೈಲಿ ಮೂರು ನಾಲ್ಕು ಒಂದೊಂದು ಗಿಡದಲ್ಲಿ ಹೋದರೆ ಆ ಥರ 1000 ಗಿಡದ 400 ಹೂ ಹೋಯ್ತು. 400 ಅಂದರೆ ಏನಿಲ್ಲ ಅಂದ್ರೆ ಒಂದು 1-1.5 kg ಲಾಸ್ ಆಗುತ್ತೆ. ಆದಷ್ಟು ಬೇಗ ಅಂದರೆ 2-3 ದಿವಸ ಇದ್ದಂಗೆ ಹುಳಕ್ಕೆ ಔಷಧಿ ಹೊಡ್ಬಿಡೋದು. ಈಗ 8-9 ದಿವಸ ಆಗೋವರೆಗೂ, ಪ್ರಮಾಣ ದಪ್ಪ ಆಗೋವರೆಗೂ ಬಿಟ್ಟರೆ ಹೂವು ಇಳುವರಿ ಮೊಗ್ಗು ಮೊಗ್ಗನೇ ತಿಂದು ಹಾಳು ಮಾಡುತ್ತೆ. ಇವನು ಯಾವ ಸಮಯದಲ್ಲಿ ಕಟಾವು ಮಾಡ್ತಾರೆ, ಎಷ್ಟು ಗಂಟೆ ಒಳಗೆ ಮಾರ್ಕೆಟ್ ತಲುಪಿಸ್ತೀರಾ? ಸರ್ ನಾವು ಬೆಳಗ್ಗೆ 5-5:30 ಎದ್ದು ಹೋಗ್ಬಿಡ್ತೀವಿ ಸರ್ ಅರಿಯೋದಕ್ಕೆ. 8:00 ನಮಗೆ ಬಸ್ ಬರುತ್ತೆ, 8:20 ಬಸ್ ಬಿಡುತ್ತೆ, 8:20 ಬಸ್ಸಿಗೆ ಹಾಕ್ಬಿಡ್ತೀವಿ ಸರ್ ನಾವು ಎಷ್ಟೇ ಇದ್ರು. ಬಟ್ ಗುಲಾಬಿಲಿ ಏನು ಬೆನಿಫಿಟ್ ಅಂತಂದರೆ ಸಾಯಂಕಾಲ ಆರ್ದು ನೀವು ಬೆಳಗ್ಗೆ ಮಾರ್ಕೆಟಿಗೆ ಕಳಿಸ್ಬೋದು, ಅದೇ ಹಸಿ ಬಟ್ಟೆಯಲ್ಲಿ ಇಟ್ಟು ಒದ್ದೆ ಮಾಡಿ ಇವತ್ತು ಸಾಯಂಕಾಲ ಆರ್ದು ನಾಳೆ ಬೆಳಗ್ಗೆ ಕಳಿಸ್ಬೋದು. ಬಟ್ ಸುಗಂಧರಾಜ ಆಗಲ್ಲ, ಅವತ್ತಿಂದ ಅವತ್ತೇ ಕಳಿಸ್ಬಿಡೋದು. ಇದು ಸುಗಂಧರಾಜ ವರ್ಷ ಪೂರ್ತಿ ಇದಕ್ಕೆ ಬೆಲೆ ಇದ್ದೇ ಇರುತ್ತಲ್ವಾ? ಖಂಡಿತವಾಗ್ಲಿ ಸರ್. ನೀವು ಲೋಕಲಲ್ಲಿ ಕೊಟ್ಟರೆ 75 ರೂಪಾಯಿ ಸಿಗುತ್ತೆ, ಏನೂ ಇಲ್ಲ ಲೋಕಲಲ್ಲಿ ಸುಮ್ಮನೆ ತೊಗೊಂಡೋಗಿ ಕೊಡ್ತೀವಿ ಅಂದ್ರೂ ಡೈಲಿ 75 ರೂಪಾಯಿ ಸಿಗುತ್ತೆ ಸರ್. 1 kg 75, ಏನು 10 ಗಂಟೆ ಹಾಕೊಂಡ್ರು ಏನಿಲ್ಲ ಅಂದ್ರೂ 7-8 kg ಬರುತ್ತೆ ಸರ್. ಕರೆಕ್ಟ್ ಮೇಡಮ್, 7-8 kg ಹೂ ಆಗುತ್ತೆ. ಅಲ್ಲಿಗೆ 700-210 ರೂಪಾಯಿ ದಿವಸ ಸಿಗುತ್ತೆ. ಮನುಷ್ಯನ ದಿನಗಳು ಏನಿದೆಯೋ ಅದು ಸಿಕ್ಕೇ ಸಿಗುತ್ತೆ. ಹೂವಿನ ಕೃಷಿಯಲ್ಲಿ ಇಷ್ಟೊಂದು ಲಾಭ ಇರಬೇಕಾದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು 1/2 ಎಕರೆ 1 ಎಕರೆ ಜಾಸ್ತಿ ಬೆಳಬೇಕಂತ ಏನು ಆಸಕ್ತಿ ಇಲ್ಲ ಸರ್? ಇಲ್ಲ ಸರ್, ಯಾಕಂದರೆ ಜನ ಜಾಸ್ತಿ ಬೇಕು, ಆಮೇಲೆ ಕೂಲಿ ಜಾಸ್ತಿ ಆಗುತ್ತೆ, ನಮಗೆ ಬರ್ಡನ್ ಆಗುತ್ತೆ. ಇವಾಗ ನಾನು ಈಗ ಎಲ್ಲೋ ನಾನೆಲ್ಲೋ ಹೋಗ್ಬೇಕು, ಆ ಟೈಮಲ್ಲಿ ಹರಿಯೋಕ್ಕಾಗಲ್ಲ. ಅವಾಗ ಏನಾಗುತ್ತೆ ಅಂತಂದರೆ ಸುಮ್ಮನೆ ಹೂವು ಹಾಳಾಗುತ್ತೆ, ಆ ಹೂವು ಇರಲಿಲ್ಲ ಅಂತಂದರೆ ಗಿಡನೂ ಲೇಟ್ ಪಿಕಪ್, ನೆಕ್ಸ್ಟು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಮಗ್ಗ ಕೊಡೋದು ಅದು. ಆದಷ್ಟು ಎಷ್ಟು ಕಮ್ಮಿ ಪ್ರಮಾಣ ಮಾಡ್ಕೊಂಡ್ರೆ ಅನುಕೂಲ. ಈಗ ನನಗೆ ಮಾಡೋರಿದ್ದಾರೆ, ಹಂಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡೆ ಸರ್. ಮಾಡೋರಿದ್ರೆ 1 ಎಕರೆ ಆದರೂ ಮಾಡ್ಕೋಬೋದು. ಈಗ ನಾವು ತಮಿಳ್ನಾಡಿಗೆಲ್ಲ ಪ್ಲಾಟ್ ನೋಡೋಕೆ ಹೋಗಿದ್ದೆ, ಅವರೊಬ್ಬರೊಬ್ಬರು 12-13 ಎಕರೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೆಂಗೆ ಮಾಡ್ಕೊಂಡು ಬಿಜಾಪುರದಿಂದ ಆ ಕಡೆ ಲೋಕಲ್ನಿಂದ ಕರ್ಕೊಂಬಂದು ಒಂದು 10 ಫ್ಯಾಮಿಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಬೆಳಗ್ಗೆ ದುಬಾರಿ ಇರೋದು, ಕಳೆ ತೆಗೆಯೋದ್ರಿಂದ ಔಷಧಿ ಹಿಡಿದು, ಗೊಬ್ಬರ ಹಿಡಿದು, ಪ್ರತಿಯೊಬ್ಬರು ಅವರೇ ಮಾಡ್ಕೊಂಡು ಹೋಗ್ತಾರೆ. ಈಗ ಇವನಲ್ಲೇನೋ ಪ್ರತಿ ದಿವಸ ದುಡ್ಡು ಬರುತ್ತೆ, ಅನುಕೂಲ ಆಗುತ್ತೆ. ಈ ಹೂವಿನ ಜೊತೆ ತರಕಾರಿ ಬೆಳೆದ್ರೂ ಪ್ರತಿ ದಿವಸ ದುಡ್ಡು ಬರುತ್ತೆ, ಇದನ್ನ ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ? ಇಲ್ಲ ಸರ್, ಯಾಕಂದ್ರೆ ಆಗಲ್ಲ, ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಲ್ಲ ದೋಣಿ ಮೇಲೂ ಕಾಲು ಇಡೋಕ್ಕಾಗಲ್ಲ. ಒಂದು ದೋಣಿ ಮೇಲೆ ಕಾಲು ಇಟ್ಕೊಂಡು ನೆಮ್ಮದಿಯಾಗಿ ಹೋದ್ರೆ ನೆಮ್ಮದಿಯಾಗಿ ಇರ್ಬೋದು ಸರ್. ಅಲ್ಲೂ ಬೇಕು ಇಲ್ಲೂ ಬೇಕು ಅಂತಂದ್ರೆ ಆಗಲ್ಲ ಸರ್. ಈಗ ಹೂವಿನ ಹರಿಲಿಕ್ಕೆಲ್ಲ ಕೂಲರ್ ಸಿಗ್ತಾರೆ, ನೀವು ಮನೆಗಳರೇ ಹರಿದು ಬಿಡ್ತೀರಾ? ಇಲ್ಲ, ನಾನೊಬ್ಬನೇ ಹರಿತೀನಿ ಸರ್. ಸದ್ಯಕ್ಕೆ ಈಗ ಕಮ್ಮಿ ಬರ್ತಾ ಇದೆ, ಹಂಗಾಗಿ ನಾನೊಬ್ಬನೇ ಹರಿತೇನೆ, ಬೇರೆ ಯಾರನ್ನು ಹಚ್ಕೊಂಡಿಲ್ಲ. ಈ ಕಳೆ ತೆಗೆಯೋಕ್ಕೆ ಸ್ವಲ್ಪ ಅಂದರೆ ಸಾಲಲ್ಲಿ ಬೀದಿಲಿ ತೆಗೆಯೋದಕ್ಕೆ ಸಾಲ ತೆಗೆಯೋಕ್ಕೆ ಮಾತ್ರ ಕೂಲರ್ ಇಟ್ಕೊಂಡಿದ್ದೀವಿ. ಈಗ ಹೂವಿನ ಗಿಡಕ್ಕೆ ಗೊಬ್ಬರ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಸರ್ ಎಲ್ಲ ಡ್ರಿಪ್ ಮುಖಾಂತರ, ಎಲ್ಲ ಡ್ರಿಪ್ ಮುಖಾಂತರ. ಸುಗಂಧರಾಜಕ್ಕೆ ಮಾತ್ರ ರೈನ್ ಪೈಪ್ ಹೊಸ್ದಾಗಿ ಇರಿಗೇಷನ್ ಬಂದರೆ ಆ ರೈನ್ ಪೈಪ್ನ ಹಾಕೊಂಡಿದ್ದೀವಿ. ಅದು 15 ಅಡಿ ಕವರ್ ಮಾಡುತ್ತೆ, ಆ ಕಡೆ 7 ಅಡಿ ಕಡೆ 7 ಅಡಿ ಕವರ್ ಮಾಡುತ್ತೆ. ನಾವು ಟೋಟಲ್ 28 ಸಾಲ ಸುಗಂಧರಾಜ ಇದೆ ನಮ್ದು. 4 ಪೈಪ್ ಹಾಕಿದ್ದೀವಿ, 4 ಪೈಪ್ 28 ಸಾಲ ಕವರ್ ಮಾಡುತ್ತೆ. ಇನ್ನು ಗುಲಾಬಿಗೆ ಪೂರ್ತಿ ಡ್ರಿಪ್. ಈ ತೋಟಗಾರಿಕೆ ಇಲಾಖೆಯಿಂದ ಹೂವಿನ ಕೃಷಿಗೂ ತೋಟಗಾರಿಕೆ ಬೆಳೆಗಳಿಗೆಲ್ಲ ಸಾಕಷ್ಟು ಸಹಾಯಧನ ಸಿಗುತ್ತೆ, ಅದನ್ನೆಲ್ಲ ಪಡ್ಕೊಂಡಿದ್ದೀರಾ? ಇಲ್ಲ ಸರ್, ನಮಗೇನು ಬರಲ್ಲ, ಯಾಕಂದ್ರೆ ನಾವು ಹೊಡಿತಾ ಇರೋದು ಬೇರೆಯವ್ರ ಜಮೀನು, ನಮ್ಮ ಸ್ವಂತ ಜಮೀನಲ್ಲ, ಬೇರೆಯವ್ರ ಜಮೀನು ಆಗಿರೋದ್ರಿಂದ ನಾವು ಏನು ಇವತ್ತಿಗೂ ಏನು ತೊಗೊಂಡು ತೋಟಗಾರಿಕೆ ಇಲಾಖೆಯಿಂದ ಏನು ತೊಗೊಂಡಿಲ್ಲ. ಅಂದರೆ ಏನಾದರೂ ಸಜೆಷನ್ ಬೇಕಂದ್ರೆ ಸಜೆಷನ್ ತೊಗೋತೀವಿ, ಬೇವಿನೆಣ್ಣೆ ಅಂಥದ್ದೆಲ್ಲ ಸಿಗುತ್ತೆ, ಅಂಥದ್ದೆಲ್ಲ ತೊಗೊಂಡಿದ್ದೀವಿ. ಬಟ್ ಅದರಿಂದ ಏನೋ ಅನುದಾನ ಏನೋ ಅವೆಲ್ಲ ಏನು ತೊಗೊಂಡಿಲ್ಲ. ಡ್ರಿಪ್ಪಿಗೆ ಒಂದಕ್ಕೆ ಅನ್ನೋದನ್ನು ತೊಗೊಂಡಿದ್ವಿ ನಾವು, ಅಡಿಕೆ ಹಾಕಿ ನಮ್ಮ ಸ್ವಂತ ಹೊಲಕ್ಕೆ ಅಡಿಕೆ ಹಾಕಿದ್ದಕ್ಕೆ ಡ್ರಿಪ್ ದುಡ್ಡನ್ನು ತೊಗೊಂಡಿದ್ವಿ. ನೀವು ಈ ಕೃಷಿ ವಿಜ್ಞಾನ ಕೇಂದ್ರ, ಈ ಪ್ರಗತಿಪರ ರೈತರು ತೋಟಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಅವರೆಲ್ಲ ಯಾವ ರೀತಿ ಕೃಷಿ ಮಾಡ್ತಾರೆ ಇದನ್ನೆಲ್ಲ ನೋಡ್ತಾ ಇರ್ತಾರೆ? ಹೋಗ್ತಿರ್ತೀನಿ ಸರ್. ಎಲ್ಲೇ ಕೃಷಿ ಮೇಳ ಆದರೂ ಧಾರವಾಡ ಆಗಲಿ, ಬೆಂಗಳೂರಾಗಲಿ, ಎಲ್ಲೇ ಇದ್ರೂ ಯಾವುದು ತಪ್ಪಿಸಲ್ಲ. ಈ ವರ್ಷನೇ ನನಗೆ ಹೋಗೋಕ್ಕಾಗಿಲ್ಲ, ನಾವು ಅಮ್ಮಂಗೆ ಕರ್ನ ಬಂದು ಹುಷಾರಿಲ್ದಿರೋ ಕಾರಣ ಈ ವರ್ಷದ ಬೆಂಗಳೂರು ಇದಕ್ಕೆ ಹೋಗೋಕ್ಕಾಗಿಲ್ಲ. ಪ್ರತಿ ವರ್ಷ ನಾನು ಕೃಷಿಗೆ ಬಂದಾಳಿಂದನು ಯಾವ ರೈತರು ಏನೇ ಹೇಳಿದ್ರು ನಾನು ಎಲ್ಲ ಕಡೆ ವಿಸಿಟ್ ಮಾಡಿದ್ದೀನಿ. ರಾಮೇಶ್ವರ ಆಗಿರ್ಬೋದು, ಈ ಬೆಂಗಳೂರು, ಧಾರವಾಡ ಎಲ್ಲ ಹೋಗಿದ್ದೆ, ನಾವು ಗಣೇಶ್ ಇಬ್ಬರು ಹೋಗಿದ್ದೀವಿ. ಈ ಥರ ಈ ಕೃಷಿ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಏನು ಅನುಕೂಲ ಅಂತೀರ? ಸರ್, ಇವಾಗ 4 ಜನ ಎಲ್ಲರಿಗೂ ಗೊತ್ತಿರಲ್ಲ, ಎಲ್ಲದೂ ಎಲ್ಲರಿಗೂ ಗೊತ್ತಿರಲ್ಲ. 4 ಜನ ಹಂಚ್ಕೊಂಡು ಈ ನಮಗೆ ಗೊತ್ತಿದ್ದು ಅವ್ರು ಹೇಳಬೇಕು, ಅವ್ರಿಗೆ ಗೊತ್ತಿದ್ದು ನಮಗೆ ಹೇಳ್ಬೇಕು, ತಿಳ್ಕೊಂಡು ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಾನೇ ಕೃಷಿ ವಿಜ್ಞಾನ ಅಂತ ಮಾಡೋಕೆ ಹೋದ್ರೆ ಯಾವುದೂ ಆಗಲ್ಲ ಸರ್. ಹಂಗಾಗಿ ಆದಷ್ಟು ಭೇಟಿ ಕೊಟ್ಟು ಎಲ್ಲ ನೋಡಿಕೊಂಡು ವಿಚಾರಿಸ್ಕೊಂಡು ಈಗ ಕೈ ಹಾಕಿ ಕೈ ಸುಟ್ಕೊಳ್ಳೋದಕ್ಕಿಂತ 4 ಜನ ಕೇಳಿದ್ದನ್ನ ತಿಳ್ಕೊಂಡು ಮಾಡೋದು ಭಾಳ ಸೂಕ್ತ ಸರ್. ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳು ಅಳವಡಿಸಿ ಅದೇ ಟೈಮಲ್ಲಿ ನಮಗೆ ತರಕಾರಿ ಬೆಳೆದಿದ್ರೆ ತರಕಾರಿ ಇರಲ್ಲ, ಒಯ್ಯೋರು ಬಂದಿರ್ತಾರೆ, ಇಲ್ಲ ಹೂ ಹರಿದ್ರೆ ಹೂ ಬೆಳೆಯೋರು ಬಂದಿರ್ತಾರೆ, ಭಾಳ ಸಮಸ್ಯೆ ಆಗುತ್ತೆ. ಹಂಗಾಗಿ ಹೈನುಗಾರಿಕೆ ಮಾಡೋ ಸ್ವಲ್ಪ ಕಷ್ಟ. ಹೂವು ತರಕಾರಿ ಮಾಡೋರು ಬೇರೆ ತೋಟಗಾರಿಕೆ ಈ ತೋಟ ಮಾಡೋಂಥವ್ರು, ಈಗ ಮೆಕ್ಕೆಜೋಳ ಬೆಳೆಯೋಂಥವ್ರು ಅಂಥವ್ರು ಈ ಕುರಿ ಸಾಕಾಣಿಕೆ ಮಾಡ್ಕೋಬೋದು. ಎಬ್ಬೇವು ಅಡಿಕೆ ಈ ಥರದ ಬೆಳೆಗಳೇ ಬೆಳೆದ್ರೆ ಹಣ್ಣಿನ ಬೆಳೆಗಳು ಬೆಳಬೇಕಂತ ಏನು ಆಸಕ್ತಿ ಬರಲಿಲ್ಲ ಸರ್? ನಾವು ಮೂಸಂಬಿ ಹಾಕಿದ್ದೀವಿ ನಮ್ಮ ಹೊಲದಲ್ಲಿ, ಚಕ್ಕೆ ಗಿಡ ಹಾಕಿದ್ದೀವಿ, ಲವಂಗ ಗಿಡ ಹಾಕಿದ್ದೀವಿ, ಏಲಕ್ಕಿ ಗಿಡ ಹಾಕಿದ್ದೀವಿ ಸರ್. ನಮ್ಮದ್ರ ಸುಮಾರು ಒಂದು 16 ವೆರೈಟಿ ಇದೆ ನಮ್ಮ ಒಂದು ಕಾಲು ಎಕರೆಯಲ್ಲಿ. ಈ ಥರ ಮಿಶ್ರ ಬೆಳೆಗಳು ಬೆಳಬೇಕಂತ ಯಾಕೆ ಆಸಕ್ತಿ ಬಂತು? ಯಾವುದೋ ಒಂದ್ರಲ್ಲಿ ಹೋದ ಯಾವುದೋ ಒಂದ್ರಲ್ಲಿ ಉಳಿತಾಯ ಆಗುತ್ತೆ. ಇವಾಗ ಅಡಿಕೆ ನಾನು ನೀರಿಲ್ಲದೆ ಹೋಗ್ಬೋದು, ಬಟ್ ಚಕ್ಕೆ ಲವಂಗ ಅವೆಲ್ಲ ನೀರಿಲ್ಲದೆ ನಡೆಯುತ್ತೆ. ಈಗ ಚಕ್ಕೆ 3 ವರ್ಷಕ್ಕೆ ಬಂದ್ಬಿಡುತ್ತೆ, ಲವಂಗ 5 ವರ್ಷಕ್ಕೆ ಸ್ಟಾರ್ಟ್, 5-6 ವರ್ಷಕ್ಕೆ ಲವಂಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀರು ಬೇಡ. ನಾನು ಹಾಕಿದ 5 ಗಿಡ ಒಂದೊಂದಕ್ಕೂ ದಿವಸ ಒಂದೊಂದು ಕೊಡ್ಪನೋ ನೀರು ಹಾಕೋ ಕೆಪಾಸಿಟಿ ನನಗಿದೆ, ಹಂಗಾಗಿ ಅದನ್ನು ಹಾಕೊಂಡಿದ್ದೀನಿ. ಈಗ ಅಡಿಕೆ ಮಧ್ಯದಲ್ಲೆಲ್ಲ ಕೋಕೋ ವೀಳ್ಯದೆಲೆ ಇಂಥ ಅಂತರ ಬೆಳೆಗಳು ಬೆಳೆದ್ರೆ ಅದನ್ನು ಲಾಭದಾಯಕ ಅಂತ ಆ ಥರ ಏನು ಬೆಳಿಬೇಕಂತ ಆಸಕ್ತಿ ಇದೆಯಾ? ಮಾಡ್ಬೋದು, ಬಟ್ ನಮಗೆ ಆಸಕ್ತಿ ಇಲ್ಲ ಸರ್. ಈಗ ಇರೋದು ಸುಧಾರಿಸ್ಕೊಂಡ್ರೆ ಸಾಕು. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಸರ್? ಇವಾಗ ಸಿರಿಧಾನ್ಯದ ಒಂದು ಕಾನ್ಸೆಪ್ಟ್ ನೋಡಿದ್ವಿ, ಆ ಸಿರಿಧಾನ್ಯ ಮಾಡ್ಬೇಕಂತ ಇದೆ, ನೋಡೋಣ ಯಾವುದೋ ಜಾಗ ಅಂದರೆ ನಮ್ಮದಂತ ಯಾವುದಿಲ್ಲ, ನಾವು ಇದ್ದಿದ್ದು 1 ಎಕರೆ ಇದೆ, ಅದರಲ್ಲಿ ತೆಂಗು ಹಾಕ್ತಾ ಇದ್ದೀವಿ, 1.5 ಎಕರೆ ಇದೆ, ಅದರಲ್ಲಿ ನಾವು ಬೀಟೆ ರಕ್ತ ಚಂದನ ಹಾಕಿದ್ದೀವಿ ಈಗ ಆಲ್ರೆಡಿ. ಇವಾಗ ಎಲ್ಲಿ ಏನು ಬೆಳೆಗೆ ಜಾಗ ಇದೆ ಯಾವುದೋ ಜಮೀನು ಸಿಕ್ಕರೆ ಖಂಡಿತ ಮಾಡ್ತೀವಿ ಸರ್. ಯಾಕೆ ಸಿರಿಧಾನ್ಯ ಬೆಳಿಬೇಕು ಅಂತ ಆಸಕ್ತಿ ಬಂತು? ಈ ಪೌಷ್ಟಿಕಾಂಶ ಇಷ್ಟೆಲ್ಲ ಇದೆ ಅಂತಂದಮೇಲೆ ಈ 4 ಜನಕ್ಕೆ ಅನುಕೂಲ ಆಗುತ್ತೆ, 4 ಜನಕ್ಕೆ ಉಪಯೋಗ ಆಗುತ್ತೆ. ಈಗ ನಾನು ಬೆಳೆಯೋದು ನಾನು ಒಬ್ಬನೇ ಆಗಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಮಾಡ್ತೀವಿ. ಸಾಕಷ್ಟು ಜನ ಯುವಕರು ಈ ಕೃಷಿ ಕಡೆಗೆ ಆಸಕ್ತಿ ತೋರಿಸೋದಿಲ್ಲ, ಅಂಥ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಇದರಲ್ಲಿ ಎಲ್ಲ ಲಾಭದಾಯಕ ಇದೆ, ಕಷ್ಟಪಟ್ಟು ಮಾಡಬೇಕು, ಆದಷ್ಟು ಮಾಡಿ ತಿಳ್ಕೊಳ್ಳಿ. 4 ಜನ ತಿಳ್ಕೊಳ್ಳಿ, ಬರೋದಕ್ಕಿಂತ ಮುಂಚೆ ಯಾರೋ ಹೇಳ್ತಾರೆ ಕೃಷಿ ಮಾಡಿ ತುಂಬ ಲಾಭದಾಯಕ ಅಂತ, ಬರಬೇಡಿ. ತಿಳ್ಕೊಳ್ಳಿ, 4 ಕಡೆ 1 ವರ್ಷ 2 ವರ್ಷ ಸ್ಟಡಿ ಮಾಡಿ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಕೈ ಹಾಕಿ ಕೈ ಸುಟ್ಕೋಬೇಡಿ ಯಾರು. ಈ ಕಾರ್ಯಕ್ರಮ ಕೇಳೋಂಥ ರೈತ ಬಾಂಧವ್ರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಸರ್, ನನಗೆ ಫೋನ್ ಮಾಡ್ಬೋದು ಸರ್, ಯಾವಾಗಲಾದ್ರೂ ಎನಿ ಟೈಮ್ ಫೋನ್ ಮಾಡ್ಬೋದು. ಫೋನ್ ಕೈಯಲ್ಲಾಗಿ 9742-7599-6. ಇದು ಹತ್ತೂರಿನ ಪ್ರಗತಿಪರ ಕೃಷಿಕರಾದ ಪಿ ಸತೀಶ್ ಕುಮಾರ್ ಅವರ ಮೊಬೈಲ್ ಸಂಖ್ಯೆ 9742-75-99996. ಭಾಳ ಸಂತೋಷ ಸತೀಶ್ ಕುಮಾರ್ ಅವರೇ, ಇದುವರೆಗೂ ತೋಟಗಾರಿಕೆ ಬೆಳೆ ಹಾಗೂ ಹೂವಿನ ಬೆಳೆಯಲ್ಲಿನ ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ ಸರ್. ತೋಟಗಾರಿಕೆ ಹಾಗೂ ಹೂವಿನ ಕೃಷಿ ಅನುಭವಗಳು ಈ ಕುರಿತು ಇದುವರೆಗೂ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಹತ್ತೂರಿನ ಕೃಷಿಕ ಪಿ ಸತೀಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳಿದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರು ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕಂತೀರಾ? ಬೇಗ ಕೆಲಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರು ಕೊಟ್ರೆ ನೀವ್ ಕೆಲಸ ಕಳ್ಕತ್ತೀರಾ? ಜಪ್ತಿರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ ಬನ್ನಿ. ಮೊದಲಿಗೆ ಕೊಟ್ಟೂರಿನ ವರದಿ. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1,636 ರೂಪಾಯಿಗಳಿಂದ ಗರಿಷ್ಠ 1,731 ರೂಪಾಯಿಗಳು. ಕ್ಯಾಸ್ಟ್ರೋಲ್ ಸೀಡ್ 5,126 ರೂಪಾಯಿಗಳಿಂದ 5,366 ರೂಪಾಯಿಗಳು. ಅಲಸಂದೆ 5,821 ರೂಪಾಯಿಗಳಿಂದ 7,439 ರೂಪಾಯಿಗಳು. ಜೋಳ 1,476 ರೂಪಾಯಿಗಳಿಂದ 1,513 ರೂಪಾಯಿಗಳು. ಮೆಕ್ಕೆಜೋಳ 1,490 ರೂಪಾಯಿಗಳಿಂದ 1,749 ರೂಪಾಯಿಗಳು. ರಾಗಿ ಹೈಬ್ರಿಡ್ 2,011 ರೂಪಾಯಿಗಳಿಂದ 2,425 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಗೆಜ್ಜೆ ಶೇಂಗಾ ಪ್ರತಿ ಕ್ವಿಂಟಲ್ಗೆ 5,500 ರೂಪಾಯಿಗಳಿಂದ ಗರಿಷ್ಠ 6,610 ರೂಪಾಯಿಗಳು. ಸೂರ್ಯಕಾಂತಿ 4,251 ರೂಪಾಯಿಗಳಿಂದ 5,426 ರೂಪಾಯಿಗಳು ಗರಿಷ್ಠವಾಗಿರುತ್ತದೆ. ಜಗಳೂರು ಮಾರುಕಟ್ಟೆಯ ಧಾರಣೆಯನ್ನು ನೋಡೋದಾದರೆ ಮೆಕ್ಕೆಜೋಳ 1,350 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ ಬನ್ನಿ. ಅಲಸಂದಿ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು, ಸೇಬು 6,000 ರೂಪಾಯಿಗಳಿಂದ 6,500 ರೂಪಾಯಿಗಳು, ಬೂದುಗುಂಬಳಕಾಯಿ 1,000 ರೂಪಾಯಿಗಳಿಂದ 1,400 ರೂಪಾಯಿಗಳು, ಏಲಕ್ಕಿ ಬಾಳೆ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ಪಚ್ಚಬಾಳೆ 800 ರೂಪಾಯಿಗಳಿಂದ 1,000 ರೂಪಾಯಿಗಳು, ಬೀನ್ಸ್ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ಬೀಟ್ರೋಟ್ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಹಾಗಲಕಾಯಿ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು, ಸೋರೆಕಾಯಿ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ಬದನೆಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಗೋರಿಕಾಯಿ 3,500 ರೂಪಾಯಿಗಳಿಂದ 3,800 ರೂಪಾಯಿಗಳು, ಎಲೆಕೋಸು 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ 6,000 ರೂಪಾಯಿಗಳಿಂದ 7,000 ರೂಪಾಯಿಗಳು, ಕ್ಯಾರೆಟ್ 5,000 ರೂಪಾಯಿಗಳಿಂದ 6,000 ರೂಪಾಯಿಗಳು, ಹೂಕೋಸು 1,000 ರೂಪಾಯಿಗಳಿಂದ 1,400 ರೂಪಾಯಿಗಳು, ಸಪೋಟೊ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು, ಹತ್ತಿ 8,069 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಸೌತೆಕಾಯಿ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ನುಗ್ಗೆಕಾಯಿ 15,000 ರೂಪಾಯಿಗಳಿಂದ 18,000 ರೂಪಾಯಿಗಳು, ದ್ರಾಕ್ಷಿ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು, ಅವರೆಕಾಯಿ 3,200 ರೂಪಾಯಿಗಳಿಂದ 3,500 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 3,500 ರೂಪಾಯಿಗಳಿಂದ 4,200 ರೂಪಾಯಿಗಳು, ನವಿಲುಕೋಸು 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ಬೆಂಡೆಕಾಯಿ 5,000 ರೂಪಾಯಿಗಳಿಂದ 6,000 ರೂಪಾಯಿಗಳು, ನಿಂಬೆಹಣ್ಣು 2,000 ರೂಪಾಯಿಗಳಿಂದ 2,400 ರೂಪಾಯಿಗಳು, ಮೆಕ್ಕೆಜೋಳ 1,550 ರೂಪಾಯಿಗಳಿಂದ 1,725 ರೂಪಾಯಿಗಳು, ಮೂಸಂಬಿ 4,000 ರೂಪಾಯಿಗಳಿಂದ 4,500 ರೂಪಾಯಿಗಳು, ಈರುಳ್ಳಿ 500 ರೂಪಾಯಿಗಳಿಂದ 2,000 ರೂಪಾಯಿಗಳು, ಕಿತ್ತಳೆ 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು, ಭತ್ತ 1,600 ರೂಪಾಯಿಗಳಿಂದ 2,500 ರೂಪಾಯಿಗಳು, ಪಪ್ಪಾಯಿ 1,000 ರೂಪಾಯಿಗಳಿಂದ 2,000 ರೂಪಾಯಿಗಳು, ಅನಾನಸ್ 4,000 ರೂಪಾಯಿಗಳಿಂದ 4,500 ರೂಪಾಯಿಗಳು, ಆಲೂಗಡ್ಡೆ 1,200 ರೂಪಾಯಿಗಳಿಂದ 1,400 ರೂಪಾಯಿಗಳು, ಮೂಲಂಗಿ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು, ರಾಗಿ 1,742 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಹೀರೆಕಾಯಿ 2,200 ರೂಪಾಯಿಗಳಿಂದ 3,600 ರೂಪಾಯಿಗಳು, ಸೀಮೆ ಬದನೆ 1,500 ರೂಪಾಯಿಗಳಿಂದ 1,800 ರೂಪಾಯಿಗಳು, ಸುವರ್ಣಗೆಡ್ಡೆ 2,200 ರೂಪಾಯಿಗಳಿಂದ 2,600 ರೂಪಾಯಿಗಳು, ಸಿಹಿಗೆಣಸು 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ತೊಗರಿಕಾಯಿ 4,000 ರೂಪಾಯಿಗಳಿಂದ 5,000 ರೂಪಾಯಿಗಳು, ತೊಂಡೆಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಟೊಮ್ಯಾಟೊ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ತೊಗರಿ 4,800 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಇದಿಷ್ಟು ದಾವಣಗೆರೆ ಕೃಷಿ ಮಾರುಕಟ್ಟೆ ಧಾರಣೆಯಾದರೆ ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ. ಹೈಬ್ರಿಡ್ ಸಜ್ಜೆ 1,455 ರೂಪಾಯಿಗಳಿಂದ 2,326 ರೂಪಾಯಿಗಳವರೆಗೆ, ಉದ್ದಿನಕಾಳು 2,768 ರೂಪಾಯಿಗಳಿಂದ 6,328 ರೂಪಾಯಿಗಳು, ಹೆಸರುಕಾಳು 1,500 ರೂಪಾಯಿಗಳಿಂದ 6,559 ರೂಪಾಯಿಗಳು, ನೆಲಗಡಲೆ 4,229 ರೂಪಾಯಿಗಳಿಂದ 7,839 ರೂಪಾಯಿಗಳು, ಜೋಳ 1,239 ರೂಪಾಯಿಗಳಿಂದ 2,286 ರೂಪಾಯಿಗಳು, ಮೆಕ್ಕೆಜೋಳ 1,200 ರೂಪಾಯಿಗಳಿಂದ 1,679 ರೂಪಾಯಿಗಳು, ನವಣೆ 2,222 ರೂಪಾಯಿಗಳಿಂದ ಗರಿಷ್ಠ 3,211 ರೂಪಾಯಿಗಳು, ಸೂರ್ಯಕಾಂತಿ 4,600 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ತೊಗರಿ 3,009 ರೂಪಾಯಿಗಳಿಂದ ಗರಿಷ್ಠ 5,850 ರೂಪಾಯಿಗಳು. ಹರಪನಹಳ್ಳಿ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯಕ್ಕೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1,640 ರೂಪಾಯಿಗಳು. ಇದು ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆ. ಏನವ್ವ ಮಗಳು ಅಳಿಯ ಚೆನ್ನಾಗಿದಾರ? ನಿನ್ನೆ ಕಾಯ್ತಾ ಇದ್ದೆ ಅಶೋಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು ಎರಡನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕು ಸಹಾಯ ಮಾಡ್ತೀನಿ. ಅಶೋಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ, ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಭ

ಬಿಡದೆ ಕರುವ ನಿನ್ನ ಕೊರಳಿಗೆ ಹೊನ್ನ ದಾರ ಚಿಗುರು ಮೀಸೆಯ ಸೊಗಸುಗಾರ ಮೂರು ಗಂಟನು ಸಿಗಿದು ಮೂರು ಕಾಲಕು ಬಿಡದೆ ತರುವ ನಿನ್ನ ಕೊರಳಿಗೆ ಹೊನ್ನ ದಾರ ಚಿಗುರು ಮೀಸೆಯ ಸೊಗಸುಗಾರ ಬೆಡಗು ಮಾತಿನ ಮೋಜುಗಾರ ಬೆಡಗು ಮಾತಿನ ಮೋಜುಗಾರ ಬಾಳ ಬೆಳಗುವಂಥ ಜೊತೆಗಾರ ನಿನ್ನ ಕೆಂದೇ ತರುವ ಮುದ್ದಿನ ಸರ